ಬೆಳೆ ಹೂಗಳಲ್ಲಿಯೇ ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಈ ಸೇವಂತಿಗೆ ಆ ಬಿಡಿ ಹೂಗಳನ್ನು ನಾವು ಪುಷ್ಪಗುಚ್ಛ ತಯಾರಿಸಲು ಬಳಕೆ ಮಾಡ್ತೇವೆ. ಹಾಗೆಯೇ ಉದ್ದನೆಯ ಕಾಂಡ ಸಹಿತ ಕತ್ತರಿಸಿದ ಹೂಗಳನ್ನು ನಾವು ಹೂದಾನಿಯಲ್ಲಿ ಅಲಂಕರಿಸಲು ಬಳಕೆ ಮಾಡ್ತೇವೆ. ಈ ಒಂದು ಬೆಳೆಯನ್ನು ಯಾವ ರೀತಿ ಯಾವ ಮಣ್ಣಲ್ಲಿ ಬೆಳಿಬಹುದು, ಹವಾಗುಣ ಯಾವ ರೀತಿ ಇರಬೇಕು ಅನ್ನೋದು ನೋಡಿದಾಗ ನಾವು ಈ ಒಂದು ಸೇವಂತಿಗೆಯನ್ನು ಮಣ್ಣಿನ ರಸರ ಅಂದರೆ pH 6-7 ಇರಬೇಕು. ಹಾಗೇನೆ ಎಲ್ಲ ತರದ ಗೋಡು ಮಣ್ಣಿನಲ್ಲಿ ಕೂಡ ಬೆಳೆಯಬಹುದು. ಹಾಗೇನೆ ಮರಳು ಮಿಶ್ರಿತ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಒಂದು ಒಂದು ಸಾವಯವ ಅಂಶ ಹೆಚ್ಚಿರುವ ಒಂದು ಫಲವತ್ತಾದ ಮಣ್ಣಲ್ಲಿ ಈ ಒಂದು ಬೆಳೆಯನ್ನು ನಾವು ಬೆಳೆಯಬಹುದು. ನೀರು ನಿಲ್ಲುವಂತಹ ಈ ಜೌಗು ಮಣ್ಣು ಈ ಒಂದು ಪ್ರದೇಶಕ್ಕೆ ಈ ಒಂದು ಬೆಳೆ ಸೂಕ್ತವಲ್ಲ. ಈ ಬೆಳೆಯ ಬೆಳವಣಿಗೆಗೆ ಹೇಗಿರಬೇಕಂದ್ರೆ ಬೆಳವಣಿಗೆಗೆ ಹಗಲು ದೊಡ್ಡದಾಗಿರುವಂತಹ ದಿನಗಳು ಬೇಕಾಗುತ್ತೆ. ಹಾಗೇನೆ ಹೂ ಬಿಡಲು ರಾತ್ರಿ ದೊಡ್ಡದಾಗಿರುವ ದಿನಗಳು ಅತ್ಯವಶ್ಯಕವಾಗಿದೆ. ಆದ್ದರಿಂದ ಈ ಒಂದು ಬೆಳೆಯನ್ನು ನಾವು ಮೇ ಮತ್ತು ಜೂನ್ ತಿಂಗಳಲ್ಲಿ ನಾಟಿ ಮಾಡಿದರೆ ಒಳ್ಳೆ ಇಳುವರಿ ಕೂಡ ಬರುತ್ತೆ. ತಳಿಗಳನ್ನ ನೋಡಿದಾಗ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಹಳದಿ ಮತ್ತು ಬಿಳಿ ಹೂಗಳ ತಳಿಗಳನ್ನು ವಾಣಿಜ್ಯ ಮಟ್ಟದಲ್ಲಿ ನಾವು ರೈತರು ಕೃಷಿ ಮಾಡ್ತಾ ಇದ್ದಾರೆ. ಹಳದಿಗೆ ಒಂದು ಬಣ್ಣದ ತಳಿಗಳು ಯಾವಂತ ಅಂದಾಗ ಕರ್ನೂಲ್ ಅಂತ ಬರುತ್ತೆ, ಮತ್ತು ಸಾರವಾಳ, ದುಂಡಿ, ಇಂದಿರಾ, ಹೀಗೆ ಸಾಕಷ್ಟು ತಳಿಗಳಿದ್ದಾವೆ. ಬಿಳಿ ಹೂವಿನ ತಳಿಗಳು ಯಾವಲ್ಲ ಅಂತ ನೋಡಿದಾದರೆ ರಾಜ ಅಂತ ಇದೆ, ಚಂದ್ರಿಕಾ, ಕೀರ್ತಿ, ಇಮಾನಿ ಅನ್ನೋ ಸಾಕಷ್ಟು ತಳಿಗಳಿದ್ದಾವೆ. ಕೆಂಪು ಹೂವಿನ ತಳಿಗಳನ್ನ ನೋಡಿದಾಗ ರೆಡ್ ಗೋಲ್ಡ್ ಅಂತ ಇದೆ, ರವಿಕಿರಣ್ ಅಂತ ಇದೆ, ಹೀಗೆ ಸಾಕಷ್ಟು ತಳಿಗಳಿದ್ದಾವೆ. ಈ ಒಂದು ಬೆಳೆಯನ್ನು ಸಸ್ಯಾಭಿವೃದ್ಧಿ ಹೇಗೆ ಮಾಡೋದು ಅಂತ ನೋಡಿದಾಗ ಮೃದು ಕಾಂಡದ ತುಂಡುಗಳು ಹಾಗೂ ಕಂದುಗಳನ್ನು ನಾಟಿಗೆ ಉಪಯೋಗ ಮಾಡ್ತವೆ. ನಾಟಿಗೆ ಮುನ್ನ ಏನು ಮಾಡಬೇಕಂತಂದರೆ ಕಾಂಡದ ತುಂಡುಗಳ ಕೆಳತುದಿಯನ್ನು ಈ ಸೆರಸಾನ್ ದ್ರಾವಣದಲ್ಲಿ ಹದ್ದಬೇಕು. ಈ ಸೆರಸಾನ್ ದ್ರಾವಣ 2 ಗ್ರಾಂನಂತೆ ಪ್ರತಿ ಲೀಟರ್ಗೆ ಇಷ್ಟು ಪ್ರಮಾಣದಲ್ಲಿ ಈ ಒಂದು ಕಾಂಡದ ತುಂಡುಗಳನ್ನು ಹದ್ದಿ ನಾಟಿಗೆ ಉಪಯೋಗ ಮಾಡಬೇಕು. ಸೇವಂತಿಗೆ ಗಿಡಗಳನ್ನು ನಾಟಿ ಮಾಡುವುದಕ್ಕೆ ನಾವು 30x30 ಅಥವಾ 40x30 cm ಅಂತರದಲ್ಲಿ ನಾವು ಈ ಒಂದು ಬೆಳೆನ ಬೆಳೆದಾಗ ಹೆಚ್ಚಿನ ಇಳುವರಿನ ನೋಡಬಹುದಾಗಿದೆ. ಈ ಒಂದು ಬೆಳೆಯಲ್ಲಿ ನಾವು ತಗದಬೇಕಾದ ಮುನ್ನೆಚ್ಚರಿಕೆ ಏನಪ್ಪ ಅಂತಂದರೆ ಏನು ರೆಂಬೆಯನ್ನು ಚಿವುಟುವುದು. ಅಂದರೆ ಸಾಕಷ್ಟು ನಮಗೆ ಒಳ್ಳೆ ಇಳುವರಿ ಬೇಕು ಅಂದಾಗ ತುದಿನ ಚಿವುಟಬೇಕಾಗುತ್ತೆ. ಸಸ್ಯದ ರೆಂಬೆಯನ್ನು ಚಿವುಟುವುದರಿಂದ ಏನಾಗುತ್ತೆ, ಹೂಗಳು ಹೆಚ್ಚಾಗಿ ಬಿಡುತ್ತದೆ. ಇದನ್ನು ಸಾಮಾನ್ಯವಾಗಿ ಗಿಡವು ನೆಲದಲ್ಲಿ ನೆಟ್ಟ 30 ದಿನಗಳ ನಂತರ ಈ ಒಂದು ಪ್ರಕ್ರಿಯೆಯನ್ನು ಮಾಡಬೇಕು. ಈ ರೀತಿ ಮಾಡಿದಾಗ ಏನಾಗುತ್ತೆ, ಇಳುವರಿ ಕೂಡ ಹೆಚ್ಚಾಗುತ್ತೆ. ನೀರಾವರಿ ನೋಡಿದಾಗ ಸೂಕ್ತವಾದ ಸಮಯ ಮತ್ತು ಗಿಡದ ಸ್ಥಿತಿಯನ್ನು ನೋಡಿಕೊಂಡು ನಾವು ನೀರನ್ನು ಒದಗಿಸ್ಕೊಡ್ಬೇಕಾಗುತ್ತೆ. ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಗೊಬ್ಬರ ನೀಡಬೇಕು. ಸಾಮಾನ್ಯವಾಗಿ ಶಿಫಾರಿತ ಗೊಬ್ಬರ 100, 50, 100 ಒಂದು ಹೆಕ್ಟೇರಿಗೆ ಈ ಪ್ರಮಾಣದಲ್ಲಿ ನಾವು ಗೊಬ್ಬರವನ್ನು ನೀಡಬೇಕಾಗುತ್ತೆ. ಕೊಯ್ಲು ಮತ್ತು ಇಳುವರಿ ನೋಡಿದಾಗ ನಾಟಿ ಮಾಡಿದ 3.5 ತಿಂಗಳಲ್ಲಿ ಹೂಗಳು ಬರಲು ಆರಂಭವಾಗಿ 45 ದಿನಗಳವರೆಗೂ ಕೂಡ ಈ ಒಂದು ಇಳುವರಿ ಬರ್ತಾ ಇರುತ್ತೆ. ಈ ಒಂದು ಬೆಳೆಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 6360902711. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ರೈತ ಬಾಂಧವರೇ, ಈಗ ಕೇಳಿ, ಅಡಿಕೆ ಬೆಳೆಯಲ್ಲಿ ಬರುವ ಪ್ರಮುಖ ಕೀಟಗಳು ಹಾಗೂ ಅವುಗಳ ನಿರ್ವಹಣೆ ಕ್ರಮಗಳ ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗಣೇಶ್ ಹಾಲಿಕಟ್ಟಿ ಅವರೊಂದಿಗಿನ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ಅಡಿಕೆಯಲ್ಲಿ ಬರುವ ಪ್ರಮುಖ ಕೀಟಗಳು ಹಾಗೂ ಅವುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯ ಕುರಿತಂತೆ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಹಿರಿಯೂರು ಬೊಬ್ಬರ್ ಫಾರ್ಮ್ನಲ್ಲಿರುವ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಗಣೇಶ್ ಹಾಲಿಕಟ್ಟಿಯವರು. ನಮಸ್ಕಾರ ಹಾಲಿಕಟ್ಟಿಯವರಿಗೆ. ನಮಸ್ಕಾರ ರೈತ ಬಾಂಧವರಿಗೆ. ಸರ್, ಈಗ ಅಡಿಕೆ ನಮ್ಮ ಭಾಗದಲ್ಲಿ ಈಗ ಒಂದು ಪ್ರಮುಖ ಬೆಳೆಯಾಗಿಬಿಟ್ಟಿದೆ. ಕಳೆದ ಒಂದು 5-6 ವರ್ಷದಿಂದ ಬಹಳಷ್ಟು ಜನರು ಅಡಿಕೆ ಕಡೆ ಹೋಗ್ತಾ ಇದ್ದಾರೆ. ಅದರ ಒಂದು ದರ ಚೆನ್ನಾಗಿರೋದಿರ್ಬೋದು ಅಥವಾ ನಿರ್ವಹಣೆ ಕಡಿಮೆ ಅಂತ ಇರ್ಬೋದು, ಏನೋ ಗೊತ್ತಿಲ್ಲ. ಆದರೆ ಬಹಳಷ್ಟು ಜನ ಈಗ ಅಡಿಕೆ ಕೃಷಿ ಬಗ್ಗೆ ಜಾಸ್ತಿ ಒಲವು ತೋರ್ತಿದ್ದಾರೆ. ಸಾಕಷ್ಟು ಅಡಿಕೆ ಒಂದು ಬೆಳೆಯುವಂಥ ಪ್ರದೇಶವೂ ಜಾಸ್ತಿ ಆಗಿದೆ ಕಳೆದ ಕೆಲವಾರು ವರ್ಷಗಳಿಂದ. ಇವತ್ತು ತಾವು ಈ ಅಡಿಕೆಯಲ್ಲಿ ಬರುವ ಪ್ರಮುಖ ಕೀಟಗಳು ಮತ್ತು ಅವುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ. ಮೊದಲಿಗೆ ಈ ಅಡಿಕೆಯಲ್ಲಿ ಬರುವ ಪ್ರಮುಖ ಕೀಟಗಳು ಯಾವ್ಯಾವು? ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಸುಮಾರು 2-3 ವರ್ಷದಿಂದ ಏನು ನೋಡ್ತಾ ಇದ್ದೀವಿ, ಅಡಿಕೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಅಡಿಕೆ ಬೆಲೆ ಮಾರುಕಟ್ಟೆಯಲ್ಲಿ ಜಾಸ್ತಿ ಆಗ್ತದ್ರಿಂದ ಅಡಿಕೆ ಬೆಳೀತಕ್ಕಂಥ ಪ್ರದೇಶ ವಿಸ್ತೀರ್ಣ ಆಗ್ತಾ ಹೋಗ್ತಾ ಇದೆ. ಸೊ ಅದರ ಜೊತೆಗೆ ಈ ಹೊಸ ಹೊಸ ಕೀಟಗಳು ಕೂಡ ಈ ಅಡಿಕೆ ಮೇಲೆ ಬಾಧೆಯನ್ನ ಬಾಧಿಸ್ಲಿಕ್ಕೆ ಪ್ರಾರಂಭವಾಗಿದ್ದಾವೆ. ಅಡಿಕೆಯಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಕೀಟಗಳನ್ನ ನಾವು ಎರಡು ವಿಧವಾಗಿ ವಿಂಗಡಿಸಬಹುದು. ಮೊದಲನೇದು ರಸ ಹೀರುವ ಕೀಟಗಳು, ಮತ್ತೆ ಇನ್ನೊಂದು ಎಲೆ ಮೇಲೆ ಮತ್ತೆ ಎಲೆ ಕಾಯಿ ಮತ್ತೆ ಮೊಗ್ಗು ಮೇಲೆ ತಿಂತಕ್ಕಂಥ ಕೀಟಗಳಾಗಿ ವಿಂಗಡಿಸಬಹುದು. ಸೊ ಇಲ್ಲಿ ರಸ ಹೀರುವ ಕೀಟಗಳಲ್ಲಿ ಪ್ರಮುಖವಾಗಿ ಸ್ಪೆಂಡಲ್ ತೆಗಣಿ ಅಂತ ಏನು ಬರುತ್ತೆ, ಮತ್ತೆ ಪೆಂಟಟೋಮಿಡ್ ಬಗ್ಗು, ಮತ್ತೆ ಮೈಟ್ ನುಸಿ, ಆಮೇಲೆ ಸೆಲ್ಕ ಕೀಟಗಳು, ಮತ್ತೆ ಹಿಟ್ಟು ತೆಗಣಿಗಳು, ಆಮೇಲೆ ಥ್ರಿಪ್ಸ್ ನುಸಿ, ಇವೆಲ್ಲ ರಸ ಹೀರುವ ಕೀಟಗಳು. ನಂತರ ಈ ಎಲೆ ಮೊಗ್ಗನ್ನು ಹೂವನ್ನು ತಿಂತಕ್ಕಂಥ ಕೀಟಗಳಲ್ಲಿ ಈ ಇನ್ಫ್ಲೋರೆಸೆನ್ಸ್ ಮೊಗ್ಗು ಕೀಟ, ಮತ್ತು ಬ್ಯಾಗ್ವರ್ಮ್ ಅಂತ ಏನು ಬಂದದ್ದು ಬ್ಯಾಗ್ವರ್ಮು, ಮತ್ತು ಇನ್ನೊಂದು ಈ ಆಫ್ರಿಕಾದ ದೈತ್ಯ ಶಲ್ಕ ಕೀಟ. ಸೊ ಇವಿಷ್ಟು ಇತ್ತೀಚಿನ ಅಡಿಕೆಯಲ್ಲಿ ಬರ್ತಕ್ಕಂತಹ ಪ್ರಮುಖವಾದ ಕೀಟಗಳು. ಸರ್, ಈಗ ಈ ಒಂದು ಕೀಟಬಾಧೆ ಅಡಿಕೆಯಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಪ್ರಮುಖ ಒಂದು ಕಾರಣಗಳು ಏನಿರ್ಬೋದು? ವಾತಾವರಣನೋ ಅಥವಾ ನಾವು ಒಂದು ಬೆಳೆ ನಿರ್ವಹಣೆಯಲ್ಲಿ ಏನಾದರೂ ವ್ಯತ್ಯಾಸ ಆದಾಗನೋ, ಏನೇನು ಕಾರಣಗಳು ಹೇಳ್ತೀರಾ? ಸೊ ಇಲ್ಲಿ ಅಡಿಕೆಯಲ್ಲಿ ಕೆಲವೊಂದು ಕೀಟಗಳು ಅವು ವಾತಾವರಣ ಯಾವುದೇ ಇರಲಿ, ಅವು ಯಾವ ಪ್ರತಿ ವರ್ಷವೂ ಯಾವ ಸೀಸನ್ನಲ್ಲಿ ಬರ್ತವೆ ಅವು ಬರ್ತಾನೆ ಇರ್ತವೆ. ಸೊ ಕೆಲವು ಕೀಟಗಳು ಇದರಲ್ಲಿ ವಾತಾವರಣಕ್ಕೆ ತಕ್ಕಂತೆ, ಇವಾಗ ಮಳೆ ಜಾಸ್ತಿ ಆದಾಗೆ ಕೆಲವು ಕೀಟಗಳು ಬಾಧೆ ಹೆಚ್ಚಾಗುತ್ತೆ, ಮತ್ತು ಬಿಸಿಲು ಜಾಸ್ತಿ ಆದಾಗೆ ಉದಾಹರಣೆಗೆ ಮೈಟ್ ನುಸಿ ಇರ್ಬೋದು, ಅಥವಾ ಸೆಲ್ಕ ಕೀಟಗಳಿರ್ಬೋದು, ಅಥವಾ ಹಿಟ್ಟು ತೆಗಣಿ ಇರ್ಬೋದು. ಇವುಗಳು ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗೆ ಅಥವಾ ಆರ್ದ್ರತೆ ಹ್ಯುಮಿಡಿಟಿ ಅಂತ ಏನಂತೀವಿ ಅದು ಜಾಸ್ತಿ ಆದಾಗ ಇವಳಿಗೆ ಬಾಧೆ ಹೆಚ್ಚಾಗಿ ಕಂಡುಬರುತ್ತೆ. ಮತ್ತು ಸಾಮಾನ್ಯವಾಗಿ ಈ ಮಳೆಗಾಲ ಟೈಮಲ್ಲಿ, ಮಳೆಗಾಲ ಸೀಸನ್ನಲ್ಲಿ ಈ ಸ್ಪಿಂಡಲ್ ತಿಗಣಿ ಅಂತ ಅಂತೀವಿ, ಸುಮಾರು ಅಡಿಕೆಯನ್ನು ನೀವು ನಾಟಿ ಮಾಡಿದ ಮೇಲೆ ಸುಮಾರು 5 ವರ್ಷದವರೆಗೂ ಇದು ಬಾಧೆ ತುಂಬ ಹೆಚ್ಚಾಗಿರುತ್ತೆ. ಆಮೇಲೆ ಕ್ರಮೇಣ ಅದು ಬೆಳೆದು ದೊಡ್ಡದಾಗ್ತಾ ಹೋದಂಗೆ ಇದು ಬಾಧೆ ಕಡಿಮೆ ಆಗುತ್ತೆ. ಸೊ ನಂತರ ಈ ಇನ್ಫ್ಲೋರೆಸೆನ್ಸ್, ಈ ಹೂವಾದ ಟೈಮ್ನಲ್ಲಿ ಇನ್ಫ್ಲೋರೆಸೆನ್ಸ್ ಕ್ಯಾಟರ್ಫಿಲ್ಲರ್ ಅಂತ ಅಂತೀವಿ, ಮೊಗ್ಗು ಮೇಲೆ ಡೈರೆಕ್ಟಾಗಿ ಮೊಗ್ಗು ಮೇಲೆ ಫೀಡ್ ಮಾಡ್ತತಿ. ಹೀಗೆ ಒಂದೊಂದು ಕೀಟಗಳು ಒಂದೊಂದು ಸೀಸನ್ನಲ್ಲಿ ಅಥವಾ ವಾತಾವರಣಕ್ಕೆ ಅನುಗುಣವಾಗಿ ಆ ಬೆಳೆಯ ಹಂತಕ್ಕೆ ಅನುಗುಣವಾಗಿ ನಾವು ಬಾಧೆಯನ್ನು ನೋಡ್ಬೋದು. ಈಗ ತಾವು ಹೇಳಿದ್ರೆ ಅಂದರೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿಯ ಕೀಟಗಳು ಬರ್ತಾವಂತೇಳಿ, ಅದರಲ್ಲಿ ಬೇರೆ ಬೇರೆ ಕೀಟಗಳು ಅಡಿಕೆಯಲ್ಲಿ ಕಾಣಿಸ್ಕೊಂಡು ತೊಂದರೆ ಕೊಡ್ತಾವಂತೇಳಿ, ಈ ಬೇರೆ ಬೇರೆ ಕೀಟಗಳು ಕಾಣಿಸ್ಕೊಂಡಾಗ ಅದರ ನಿರ್ವಹಣೆ ಒಂದೇ ರೀತಿ ಇರೋದಿಲ್ಲ, ಅಂದರೆ ಒಂದೊಂದು ಕೀಟಕ್ಕೆ ಒಂದೊಂದು ರೀತಿಯ ನಿರ್ವಹಣೆ ಇರುತ್ತೆ. ಯಾವ ಕೀಟಗಳಿಗೆ ಹೇಗೆ ನಿರ್ವಹಣೆ ಮಾಡಬೇಕು ನಮ್ಮ ರೈತರು, ಯಾವ್ಯಾವ ಸಂದರ್ಭದಲ್ಲಿ ಅದನ್ನು ಒಂದು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ ಸರ್? ಮೊದಲನೇದಾಗಿ ಇಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ರಸ ಹೀರುವ ಕೀಟಗಳನ್ನು, ಯಾವ ರಸ ಹೀರುವ ಕೀಟಗಳು ಬರ್ತವೆ ಅವುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ಒಂದು ಬಹುಮುಖ್ಯವಾದ ಕೀಟ, ಮೊದಲನೇ ಹಂತದಲ್ಲಿ ಸಾಮಾನ್ಯವಾಗಿ ಅಡಿಕೆ 1-5 ವರ್ಷ ಇದ್ದಾಗ ಈ ಸ್ಪಿಂಡಲ್ ತೆಗಣಿ ಅನ್ನೋ ಒಂದು ಕೀಟ ಇತ್ತೀಚೆಗೆ ತುಂಬ ಬಾಧೆಯನ್ನು ಹೆಚ್ಚು ಮಾಡ್ತಾ ಇದೆ. ಸೊ ಈ ಕೀಟ ನಮ್ಮ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ದಕ್ಷಿಣ ಕನ್ನಡದಲ್ಲಿ ಇದನ್ನು ರಿಪೋರ್ಟ್ ಮಾಡಿದರು. ಸೊ ನಂತರ ಇದು ಇವಾಗ ರಾಜ್ಯದ ಎಲ್ಲ ಭಾಗಗಳು ಇದ್ದರೆ ಅಡಿಕೆ ಎಲ್ಲೆಲ್ಲಿ ಹೆಚ್ಚೆಚ್ಚಾಗಿ ಬೆಳೀತಾರೆ ಅದು ಎಲ್ಲ ಕಡೆಗೂ ವಿಸ್ತರಣೆ ಆಗಿದೆ. ಮತ್ತು ಈ ಕೀಟ ಸಾಮಾನ್ಯವಾಗಿ ಇದು ದಕ್ಷಿಣ ಭಾರತದ ರಾಜ್ಯಗಳಾದ ಕೇರಳ, ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಇದರ ಬಾಧೆ ತುಂಬ ಹೆಚ್ಚಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಸೊ ಇದರ ಬಾಧೆ ಸಾಮಾನ್ಯವಾಗಿ ಈ ಜೂನ್ನಿಂದ ಅಕ್ಟೋಬರ್ವರೆಗೂ ಮತ್ತು ಆಗಸ್ಟ್ ಸೆಪ್ಟೆಂಬರ್, ಸೊ ಈ 4 ಮಂತಲ್ಲಿ ಇದರ ಬಾಧೆ ತೀವ್ರವಾಗಿ ಕಂಡುಬರುತ್ತದೆ. ಸೊ ಈ ಕೀಟದ ಪ್ರೌಢ ಹಂತದ ಕೀಟಗಳು ಏನ್ಮಾಡ್ತಾವೆ ಅಂದರೆ ಈ ಎಲೆಗಳು ಇನ್ನೂ ಓಪನ್ ಆಗಿರಲ್ಲ, ಮುಳ್ಕೊಂಡಿರ್ತಾವಲ್ಲ, ಸೊ ಅಂಥ ಆ ಸಮಯದಲ್ಲಿ ತತ್ತಿಯನ್ನು ಇಡ್ತವೆ. ತತ್ತಿಯಿಂದ ನಂತರ ಬರ್ತಕ್ಕಂಥ ಈ ಅಪ್ಸರೆ ಕೀಟಗಳು ಮತ್ತು ಪ್ರೌಢ ಹಂತದ ಕೀಟಗಳು ಎಲೆಯ ಸುಳಿ ಭಾಗದಲ್ಲಿ ರಸವನ್ನು ಹೀರೋದ್ರಿಂದ ಸಣ್ಣ ಸಣ್ಣ ಎಲೆಗಳು ಇನ್ನೂ ಓಪನ್ ಆಗಿರೋದಿಲ್ಲ, ಸುಳಿ ಎಲ್ಲ ಕಂದು ಬಣ್ಣದ ಚುಕ್ಕೆಗಳನ್ನು ನೀವು ನೋಡ್ಬೋದು ಎಲೆಯ ಮೇಲ್ಭಾಗದಲ್ಲಿ. ಸೊ ಈ ರೀತಿ ಬಾಧೆ ಕಂಡು ಬಂದಾಗ ನೀವು ತಕ್ಷಣ ಅಲ್ಲಿ ಹೇಗೆ ನಿರ್ವಹಣೆ ಮಾಡಬೇಕಂದ್ರೆ ಡ್ರೈನೇಜ್ ಫೆಸಿಲಿಟಿ ತುಂಬ ಚೆನ್ನಾಗಿರ್ಬೇಕು, ಎಲ್ಲಿ ನೀರು ಎಲ್ಲಿ ನಿಲ್ದಂಗೆ ನೋಡ್ಕೋಬೇಕು ತೋಟದಲ್ಲಿ. ಸೊ ಮತ್ತೆ ಮುಂಜಾಗ್ರತೆಯಾಗಿ ಮೊನೊಕೊಟಪಾಸಿನ್ ಕೀಟನಾಶಕವನ್ನು ಸಿಂಪಡಣೆ ಮಾಡ್ಬೋದು, ಇಲ್ಲಾಂದ್ರೆ ಕ್ವಿನಾಲ್ ಪಾಸ್ ಮಾಡ್ಬೋದು, ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ನಂತೆ ನೀವು ಸಿಂಪಡಣೆ ಮಾಡ್ಬೋದು. ಸೊ ನಂತರ ಈ ಹೊಸ ಕೀಟನಾಶಕ ಆದಂಥ ಇಮಿಡಾಕ್ಲೋಪಿಡ್ ಕಾನ್ಪಿಡರ್ ಅಂತೀವಿ, ಅದನ್ನು ಪ್ರತಿ ಲೀಟರ್ ನೀರಿಗೆ 0.5 ಮಿಲಿಲೀಟರ್ನಷ್ಟು ಸಿಂಪಡಣೆ ಮಾಡೋದ್ರಿಂದ ಕೂಡ ನೀವು ಇದನ್ನು ಬಾಧೆಯನ್ನು ನಿಯಂತ್ರಣದಲ್ಲಿಡ್ಬೋದು. ಸೊ ಇದರ ಜೊತೆಗೆ ಮೊದಲನೇ ಹಂತದಲ್ಲಿ ಸ್ಪ್ರೇ ಮಾಡಿ ಸಿಂಪಡಣೆ ಮಾಡಿ ಎಲ್ಲ ಎಲೆ ಕುಡಿ ಎಲ್ಲ ಸ್ಪ್ರೇ ಮಾಡಿ ಆಮೇಲೆ ಈ ಕಾರ್ಬೋಪುರಾನ್ ಅಂತ ಒಂದು ಏನು ಹರಳು ರೂಪದ ನಿಮಗೆ ಕೀಟನಾಶಕ ಬರುತ್ತಲ್ಲ, ಸೊ ಅದನ್ನು ಒಂದು ತೆಳುವಾದ ಬಟ್ಟೆಯಲ್ಲಿ 2-3 ಗ್ರಾಮ್ನಷ್ಟು ಹಾಕಿ ಅದನ್ನು ಗಂಟು ಕಟ್ಟಿ ಅದನ್ನು ಸುಳಿಯಲ್ಲಿ ಪ್ರತಿ ಒಂದು ಗಿಡಕ್ಕೆ ಒಂದೊಂದು ಸುಳಿಯಲ್ಲಿ ಒಂದೊಂದು ಇಡಬೇಕು. ಸೊ ಈ ರೀತಿ ಇಡೋದರಿಂದ ನೀವು ಈ ಪಿಂಡಲ್ ತೆಗಣಿ ಅನ್ನೋ ಬಾಧೆಯನ್ನು ನೀವು ನಿಯಂತ್ರಣದಲ್ಲಿ ಇಡಬಹುದು. ಸೊ ಇಲ್ಲಿ ನಂತರ ಬರ್ತಕ್ಕಂಥ ಒಂದು ಪ್ರಮುಖವಾದ ರಸ ಹೀರುವ ಕೀಟ ಅಂದರೆ ಸ್ಪಿಂಡಲ್ ತೆಗಣಿ ಬಿಟ್ಟರೆ ಇಲ್ಲಿ ಸಾಮಾನ್ಯವಾಗಿ ನಿಮಗೆ ಮೈಟ್ ನುಸಿ ಬರ್ತದೆ, ಮೈಟ್ ನುಸಿ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಇದರ ಬಾಧೆ ಹೆಚ್ಚಾಗಿ ಕಂಡು ಬರುತ್ತೆ. ನಂತರ ಇನ್ನೊಂದು ಪ್ರಮುಖವಾದ ರಸವಿರುವ ಕೀಟ ಅಂದರೆ ಶಲ್ಕ ಕೀಟಗಳು. ಶಲ್ಕ ಕೀಟ ಅಂದರೆ ಸ್ಕೇಲ್ಸ್ ಅಂತ ಏನಂತೀವಿ ಇಂಗ್ಲೀಷ್ನಲ್ಲಿ. ಸೊ ಇವು ಕೂಡ ಸಾಮಾನ್ಯವಾಗಿ ಎಳೆಯದಾದ ಎಲೆಗಳನ್ನು ಹೆಚ್ಚಾಗಿ ಪ್ರಿಪೇರ್ ಮಾಡ್ತವೆ. ಸೊ ಇವು ಪ್ರೌಢಾವಸ್ಥೆ ಮತ್ತು ಅಪ್ಸರೆ ಕೀಟಗಳು ರಸವನ್ನು ಹೀರ್ತವೆ ಕಾಂಡದ ಮೇಲೆ, ಎಲೆ ಮೇಲೆ ಮತ್ತು ಸುಳಿ ಮೇಲೆ ರಸ ಹೀರೋದ್ರಿಂದ ಎಲೆಗಳು ಕ್ರಮೇಣವಾಗಿ ಒಣಗಲಿಕ್ಕೆ ಪ್ರಾರಂಭ ಆಗ್ತವೆ. ಸೊ ಈ ರೀತಿ ಈ ಶಲ್ಕ ಕೀಟದ ಬಾಧೆ ನಿರ್ವಹಣೆ ಮಾಡಲಿಕ್ಕೆ ಈಗ ನೀವು ಆಲ್ರೆಡಿ ತಿಳಿಸ್ಕೊಟ್ಟೆ ಈ ಸ್ಪಿಂಡಲ್ ಬಗ್. ಸೊ ಅದೇ ಕೀಟನಾಶಕಗಳನ್ನು ಕೂಡ ಇಲ್ಲಿ ಯೂಸ್ ಮಾಡೋದು. ಇಮಿಡಾಕ್ಲೋಪ್ರಿಡ್ ಪ್ರತಿ ಲೀಟರ್ ನೀರಿಗೆ 1/2 ml ಯೂಸ್ ಮಾಡ್ಬೋದು. ನಂತರ ಈ ಬೇವು ಜನ್ಯ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 2.5 ml ಸಿಂಪಡಣೆ ಮಾಡೋದ್ರಿಂದ ಇದರ ಬಾಧೆಯನ್ನು ನಾವು ಕಡಿಮೆ ಮಾಡ್ಬೋದು. ಸೊ ಅದರ ಜೊತೆಗೆ ನೀವು ಸ್ವಲ್ಪ ಸೋಪ್ ಪೌಡ್ರು ಇಲ್ಲ ಅಂದರೆ ಶಾಂಪು ಇಲ್ಲ ಯಾವುದಾದ್ರು ಈ ಅಂಟು ಸಿಗುತ್ತಲ್ಲ ಕೀಟನಾಶಕ ಜೊತೆ ಅದರ ಜೊತೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು. ಸೊ ನಂತರ ಈ ಸಲಕ ಕೀಟದ ಜೊತೆಗೆ ಇನ್ನೊಂದು ಹಿಟ್ಟು ತಿಗಣಿ. ಸೊ ಹಿಟ್ಟು ತಿಗಣಿ ಕೂಡ ಬಾಧೆಯನ್ನು ಕೂಡ ಸಾಮಾನ್ಯವಾಗಿ ಇದು ಹ್ಯುಮಿಡಿಟಿ ವಾತಾವರಣದಲ್ಲಿ ಆರ್ದ್ರತೆ ಯಾವಾಗ ಜಾಸ್ತಿ ಇರುತ್ತೆ ಅಂಥ ಟೈಮ್ನಲ್ಲಿ ಇದರ ಬಾಧೆ ಹೆಚ್ಚಾಗಿ ಕಂಡು ಬರುತ್ತೆ. ಸೊ ಇದು ಕೂಡ ಈ ಸ್ಪಿಂಡಲ್ ತಗಣಿ ಥರ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡಿನಲ್ಲಿ ಇದರ ಬಾಧೆ ಸಾಮಾನ್ಯವಾಗಿ ಎಲ್ಲೆಲ್ಲಿ ಹ್ಯುಮಿಡಿಟಿ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಇದರ ಬಾಧೆ ತೀವ್ರವಾಗಿ ಕಂಡು ಬರುತ್ತೆ. ಸೊ ಇದು ಒಂಥರ ಈ ವರ್ಷವಿಡೀ ಎಲ್ಲೆಲ್ಲಿ ಮಳೆ ಜಾಸ್ತಿ ಆಗುತ್ತಲ್ಲ ಅಂಥ ಟೈಮಲ್ಲಿ ಬಿಟ್ಟು ಇನ್ನು ಉಳಿದ ವರ್ಷ ಪೂರ ಇದೊಂದು ಇದರ ಬಾಧೆ ನಾವು ನೋಡ್ಬೋದು. ಸೊ ಇಲ್ಲಿ ಕೂಡ ಅಪ್ಸರೆ ಮತ್ತು ಈ ಪ್ರೌಢ ಹಂತದ ಕೀಟಗಳು ರಸವನ್ನು ಹೀರ್ತವೆ. ರಸವನ್ನು ಹೀರೋದ್ರಿಂದ ಎಲೆಗಳು ಕಾಂಡದ ಮೇಲೆ, ಸುಳಿಗಳ ಮೇಲೆ ಇವನ್ನು ಇದರ ಬಾಧೆ ಹೆಚ್ಚಾದಾಗ ಕೆಲವೊಂದು ಸಾರಿ ಕಾಯಿ ಮೇಲೂ ಕೂಡ ಇದರ ಬಾಧೆಯನ್ನು ನಾವು ನೋಡ್ಬೋದು. ಸೊ ಇಲ್ಲಿ ಇದರ ಬಾಧೆಯನ್ನು ನಾವು ನಿಯಂತ್ರಣದಲ್ಲಿಡಲಿಕ್ಕೆ ಈ ಪ್ರತಿ ಲೀಟರ್ ನೀರಿಗೆ ಇಮಿಡಾಕ್ಲೋಪ್ರಿಡನ್ನು ಇಮಿಡಾಕ್ಲೋ ಕಾನ್ಪಿಡರ್ ಪ್ರತಿ ಲೀಟರ್ ನೀರಿಗೆ 0.3 ಇಂದ 0.5 ml ಸಿಂಪಡಣೆ ಮಾಡ್ಬೋದು. ಅದರ ಜೊತೆಗೆ ಈ ಬೇವುಜನ್ಯ ಕೀಟನಾಶಕ ಇರ್ಬೋದು ಅಥವಾ ಈ FORS ಏನಂತೀವಿ, FORS ಅಂದರೆ ಪಿಸ್ ಆಯಿಲ್ ರೋಜಿನ್ ಸೋಪು, ಪ್ರತಿ ಲೀಟರ್ ನೀರಿಗೆ 3 gram ಸಿಂಪಡಣೆ ಮಾಡೋದ್ರಿಂದ ಈ ಹಿಟ್ಟು ತಿಗಣೆ ಬಾಧೆಯನ್ನು ನಾವು ನಿಯಂತ್ರಣದಲ್ಲಿ ಇಡಬಹುದು. ಸೊ ನಂತರ ಈ ರಸ ಇರುವ ಕೀಟದಲ್ಲಿ ಇನ್ನೊಂದು ಪ್ರಮುಖವಾದ ಕೀಟ ಅಂದರೆ ಮೈಟ್ ನುಸಿ. ಸಾಮಾನ್ಯವಾಗಿ ಇದ್ರ ಬಾಧೆ ಹೆಚ್ಚಾಗಿ ಬೇಸಿಗೆ ಟೈಮಲ್ಲಿ ಅಂದರೆ ಡಿಸೆಂಬರಿಂದ ನಿಮ್ಮ ಮೇ ತಿಂಗಳು ಮುಗಿಯೋವರೆಗೂ ಇದರ ಬಾಧೆ ತೀವ್ರವಾಗಿ ಕಂಡುಬರುತ್ತೆ. ಸೊ ಇದು ಬೆಳೆ ಇವಾಗ ಹೊಸದಾಗಿ ಮಾಡಿದಂಥ ತೋಟಗಳಲ್ಲಿ ಬರುವುದು ಅಥವಾ ಹಳೆ ತೋಟಗಳು ಎಲ್ಲ ಹಂತದಲ್ಲಿ ಬರ್ತಕ್ಕಂಥ ಒಂದು ಕೀಟ ಆಗೈತಿ. ಸೊ ಇದು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಅಂದರೆ ಡಿಸೆಂಬರ್ ಟು ಮೇ ತಿಂಗಳವರೆಗೂ ಇದರ ಬಾಧೆ ತೀವ್ರವಾಗಿ ಕಂಡುಬರುತ್ತದೆ. ಪ್ರೌಢ ಹಂತದ ಕೀಟಗಳು ಎಲೆಯ ಕೆಳಭಾಗದಲ್ಲಿ ರಸ ತತ್ತಿಗಳನ್ನು ನೀಡ್ತವೆ. ಸೊ ತತ್ತಿಯಿಂದ ಬರ್ತಕ್ಕಂಥ ಅಪ್ಸರೆ ಕೀಟಗಳು ಮತ್ತು ಪ್ರೌಢ ಹಂತದ ಕೀಟಗಳು ಎಲೆ ಕೆಳಭಾಗದಲ್ಲಿ ಕೂತ್ಬಿಟ್ಟು ರಸವನ್ನು ಹೀರ್ತಾವೆ. ರಸವನ್ನು ಹೀರೋದ್ರಿಂದ ಮೊದಲನೇ ಹಂತದಲ್ಲಿ ನೀವು ಸಣ್ಣದ ಬಿಳಿ ಬಿಳಿ ಬಿಳಿ ಚಿಕ್ಕೆಗಳನ್ನು ನೋಡ್ಬೋದು ಕೆಳಗಡೆ. ಇವು ತೀರಾ ತುಂಬ ಚಿಕ್ಕದಾಗಿರೋದ್ರಿಂದ ಇವು ನೀವು ಬರಿಗಣ್ಣಿನಿಂದ ಕೆಲವೊಂದು ಸರಿ ಕಾಣೋದಿಲ್ಲ. ಇವು ತತ್ತಿಯಾಗಲಿ ಅಥವಾ ಪ್ರೌಢ ಹಂತದ ಕೀಟಗಳು ನೀವು ಲೆನ್ಸ್ ಹಿಡ್ಕೊಂಡು ಅಥವಾ ನೀವು ಸೂಕ್ಷ್ಮದರ್ಶಕ ಹಿಡ್ಕೊಂಡು ನೋಡಿದಾಗ ಎಲೆಯನ್ನು ಕಟ್ ಮಾಡಿ ಕೆಳಗಡೆ ನೋಡ್ಬೋದು. ಅಥವಾ ಇಲ್ಲಾಂದರೆ ಸಿಂಪಲ್ ನೀವು ಎಲೆ ಕೆಳಭಾಗದಲ್ಲಿ ನಿಮ್ಮ ಕೈಯನ್ನು ಹಿಂಗೆ ಆಡಿಸ್ಬಿಟ್ರೆ ಒಂಥರ ಕೈ ರಕ್ತ ಹತ್ತಿದ ಥರ ನಿಮಗೆ ಕಾಣಿಸ್ತದೆ. ಸೊ ಈ ಥರ ನೀವು ಬಾಧೆ ಕಂಡು ಬಂದ ನಂತರ ಅದು ಬಿಳಿ ಬಿಳಿ ಚಿಕ್ಕಿ ಆಗಿ ಎಲೆಗಳು ನಂತರ ಕ್ರಮೇಣವಾಗಿ ಹಳದಿಯಾಗಿ ಒಣಗಲಿಕ್ಕೆ ಪ್ರಾರಂಭ ಆಗ್ತವೆ ತುದಿಯಿಂದ. ಸೊ ಈ ಮೈಟ್ ನುಸಿಯ ಬಾಧೆ ಕಂಡು ಬಂದಲ್ಲಿ ಸೊ ನೀವು ಪ್ರತಿ ಲೀಟರ್ ನೀರಿಗೆ ಈ ಡೈಕೋಪಾಲ್ ಅಂತ ಒಂದು ಈ ನುಸಿನಾಶಕ ಪ್ರತಿ ಲೀಟರ್ ನೀರಿಗೆ 2 ml ಸಿಂಪಡಣೆ ಮಾಡ್ಬೋದು. ಅಥವಾ ಈಗ ಈ ಹೊಸ ಗುಂಪಿನ ನುಸಿನಾಶಕಗಳಾದಂತಹ ಸ್ಪೈರೋಮೆಸಿಪಿನ್ ಇರ್ಬೋದು ಪ್ರತಿ ಲೀಟರ್ ನೀರಿಗೆ 0.5 ml ಸಿಂಪಡಣೆ ಮಾಡಿ ನೀವು ಈ ಮೈಟ್ ನುಸಿ ಬಾಧೆಯನ್ನು ನಿಯಂತ್ರಣದಲ್ಲಿ ಇಡಬಹುದು. ಸೊ ನಂತರ ಈ ಹೂವು ಬಿಟ್ಟಾಗ ಅಂದರೆ ಮೊಗ್ಗು ಬಿಟ್ಟಾಗ ಇನ್ಫ್ಲೋರೆಸೆನ್ಸ್ ಏನಂತೀವಿ ಅದು ಓಪನ್ ಬಿಟ್ಟಾಗ ಪ್ರಮುಖವಾಗಿ ಬರ್ತಕ್ಕಂಥ ಒಂದು ಕೀಟ ಅಂದರೆ ಇನ್ಫ್ಲೋರೆಸೆನ್ಸ್ ಕ್ಯಾಟರ್ಪಿಲ್ಲರ್ ಅಂದರೆ ಮೊಗ್ಗು ಕಡಿತಕ್ಕಂಥ ಒಂದು ಹುಳು ಕ್ಯಾಟರ್ಪಿಲ್ಲರ್. ಸೊ ಅದನ್ನು ನಾವು ಇನ್ಫ್ಲೋರೆಸೆನ್ಸ್ ಕ್ಯಾಟರ್ಪಿಲ್ಲರ್ ಅಂತೀವಿ. ಸೊ ಇದರ ಬಾಧೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಮತ್ತು ಕೇರಳ ಅಥವಾ ದಕ್ಷಿಣ ಭಾರತದಲ್ಲಿ ಇವೆರಡು ರಾಜ್ಯಗಳಲ್ಲಿ ಇದರ ಬಾಧೆ ತುಂಬ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದು ಏನು ಮಾಡ್ತತಿ ಅಂದರೆ ತತ್ತಿಯಿಂದ ಹೊರಬಂದಂತಹ ಈ ಮರಿಹುಳು ಹಂತದಲ್ಲಿ ಇದು ನೇರವಾಗಿ ಈ ಇನ್ಫ್ಲೋರೆಸೆನ್ಸ್ ಈ ಮೊಗ್ಗಿನ ಮೇಲೆ ಕಟ್ ಮಾಡಿ ತಿನ್ನಲಿಕ್ಕೆ ಪ್ರಾರಂಭ ಆಗ್ತದೆ. ಸೊ ಅದ್ರ ಮೇಲೆ ಇದು ಗೂಡು ಕಟ್ತದೆ. ಗೂಡು ಕಟ್ಟಿ ಅದರೊಳಗಡೆ ಎಲ್ಲ ಮೊಗ್ಗು ಇನ್ಫ್ಲೋರೆಸೆನ್ಸ್ನ ಎಲ್ಲ ಫುಲ್ ತಿಂದಾಗ್ತದೆ. ಸೊ ಆಮೇಲೆ ಕೆಲವೊಂದ್ಸಾರಿ ನೀವು ಈ ಇದರ ಬಾಧೆ ತೀವ್ರವಾದಾಗ ಒಂದು ಕಾಯಿನೂ ಹಿಡಿಯೋದಿಲ್ಲ ಗಿಡ, ಇಲ್ಲಾಂದರೆ ಗಣನೀಯ ಪ್ರಮಾಣದಲ್ಲಿ ಕಾಯಿ ಕಟ್ಟುವಿಕೆಯನ್ನು ಇದು ತಡಿತೈತಿ. ಆಮೇಲೆ ಕೆಲವೊಂದ್ಸಾರಿ ನಟ್ಟುಗಳು ಕಾಯಿಗಳು ಉದುರೋದನ್ನು ಕೂಡ ನಾವು ನೋಡ್ಬೋದು. ಸೊ ಇಲ್ಲಿ ಮೊದಲನೇ ಹಂತದಲ್ಲಿ ನೀವು ಈ ಬಾಧೆಯನ್ನು ನೀವು ಕಡಿಮೆ ಮಾಡಲಿಕ್ಕೆ ಏನು ಮಾಡಬೇಕಂತ ಅಂದರೆ ನೀವು ಮೊದಲನೇ ಹಂತದಲ್ಲಿ ಕಂಡ ತಕ್ಷಣವೇ ಸಾಧ್ಯವಾದರೆ ಅವನ್ನ ಅಂತಹ ಬಾಧೆಗೊಳಗಾದಂತಹ ಈ ಹೂವನ್ನು ಕಟ್ ಮಾಡಿ ತೆಗೆದಾಕಬೇಕು. ಸೊ ನಂತರ ಈ ಒಂದು ಪಾಯ್ಸನ್ ಬೇಟ್ ಅಂತ ಏನಂತೀವಿ ಅಂದರೆ ಈ ವಿಷ ಆಹಾರ ಪದಾರ್ಥವನ್ನು ನೀವು ರೆಡಿ ಮಾಡಬೇಕು. ರೆಡಿ ಮಾಡಲಿಕ್ಕೆ ಇದಕ್ಕೆ ಏನು ಮಾಡಬೇಕು ಅಂತಂದರೆ ಮೆಟಾಲ್ಡಿಹೈಡ್ನ ಯೂಸ್ ಮಾಡಿ ನೀವು ನಿಯಂತ್ರಣದಲ್ಲಿ ಇಡ್ಬೋದು. ಸೊ ನಂತರ ನೇರವಾಗಿ ಈ ಮೊಗ್ಗಿಗೆ ಅಥವಾ ಇನ್ಫ್ಲೋರೆಸೆನ್ಸ್ಗೆ ಪ್ರತಿ ಲೀಟರ್ ನೀರಿಗೆ ನೀವು ಮೆಲಾಥಿಯಾನ್ ಅಂತ ಒಂದು ಕೀಟನಾಶಕವನ್ನು 1-2 ಮಿಲಿಲೀಟರ್ನಷ್ಟು ಸಿಂಪರಣೆ ಮಾಡಿ ಸೊ ಇದರ ಬಾಧೆಯನ್ನು ನೀವು ಕಡಿಮೆ ಮಾಡಬಹುದು. ಸೊ ನಂತರ ಇಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಕೀಟ ಅದು ಮತ್ತು ಎಲ್ಲೆಲ್ಲಿ ಮಲೆನಾಡು ಭಾಗದಲ್ಲಿ ಮತ್ತು ಎಲ್ಲೆಲ್ಲಿ ಮಳೆ ಜಾಸ್ತಿ ಆಗುತ್ತೆ ಅಂಥ ಪ್ರದೇಶದಲ್ಲಿ ದಿ ರೂಟ್ ಗ್ರಬ್ ಗೊಣ್ಣೆ ಹುಳು ಅಂತ ಏನಂತೀವಿ ರೂಟ್ ಗ್ರಬ್ ಅಂತೀವಿ ಇದರ ಬಾಧೆ ತೀವ್ರವಾಗಿ ಹೆಚ್ಚಾಗಿರುತ್ತೆ. ಸಾಮಾನ್ಯವಾಗಿ ಇದರ ಬಾಧೆ ಎಲ್ಲೆಲ್ಲಿ ಮಳೆ ಕಡಿಮೆ ಬೀಳುತ್ತಲ್ಲ ಅಂಥ ಪ್ರದೇಶದಲ್ಲಿ ಇದ್ರ ಬಾಧೆ ಕಡಿಮೆ ಆಗಿರುತ್ತೆ. ಮಳೆ ಎಲ್ಲಿ ಜಾಸ್ತಿ ಆಗುತ್ತೆ ಅಂಥ ಪ್ರದೇಶದಲ್ಲಿ ಇದ್ರ ಬಾಧೆ ಹೆಚ್ಚಾಗಿ ಕಂಡು ಬರ್ತದೆ. ಸೊ ಇದು ಇದರಲ್ಲಿ ಸುಮಾರು ವಿವಿಧ ಜಾತಿಯ ದಿ ಪ್ರಭೇದಗಳು ಇದ್ದಾವೆ ಇದರಲ್ಲಿ ಗೊಣ್ಣೆ ಹುಳುನಲ್ಲಿ. ಸೊ ಎಲ್ಲ ಬಾಧೆ ಒಂದೇ ಆಗಿರ್ತದೆ ಬಟ್ ಅದೇ ಸ್ಪೀಸೀಸು ಪ್ರಭೇದ ಬೇರೆ ಬೇರೆ ಇರ್ತವೆ ಬಟ್ ಅವು ಮಾಡ್ತಕ್ಕಂಥ ಬಾಧೆ ಎಲ್ಲ ಒಂದೇ ಆಗಿರ್ತದೆ. ಸೊ ಇವು ಸಾಮಾನ್ಯವಾಗಿ ಕೆಳಗಡೆ ಮಣ್ಣಿನಲ್ಲಿ ಈ ಪ್ರೌಢಂತ ಕೀಟಗಳು ಮಣ್ಣಿನಲ್ಲಿ ತತ್ತಿ ಇರ್ತವೆ ಮಣ್ಣಿನಿಂದ ಹೊರಬಂದಂತಹ ಗ್ರಬ್ಸ್ ಅಂತ ಏನಂತೀವಿ. ಓಕೆ ಸೊ ಮರಿ ಹುಳುಗಳು ಅಡಿಕೆಯ ಬೇರುಗಳನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಈ ಬೇರೆಲ್ಲ ತಿಂದಾಕ್ಬಿಡ್ತವೆ ಕೆಳಗಡೆ ಮಣ್ಣಲ್ಲಿ ಸೇರ್ಕೊಂಡು. ಸೊ ಇದು ರೈತರಿಗೆ ಸಾಮಾನ್ಯವಾಗಿ ಇದು ಗೊತ್ತೇ ಆಗಲ್ಲ ಯಾಕಂದರೆ ಅವು ಗ್ರೌಂಡಲ್ಲಿ ಅವು ಮಣ್ಣಿನ ಕೆಳಭಾಗದಲ್ಲಿ ಬೇರನ್ನ ತಿಂದಾಕೋದ್ರಿಂದ ಗೊತ್ತಾಗೋದಿಲ್ಲ. ಸೊ ಒಂದು ಸರಿ ಯಾವಾಗ ಗಿಡಗಳು ಎಲೆಗಳು ಹಳದಿಯಾಗಿ ಒಣಗಲಿಕ್ಕೆ ಪ್ರಾರಂಭ ಆಗ್ತವೋ ಸೊ ಅಂಥ ಟೈಮ್ನಲ್ಲಿ ಅವಾಗೆ ಗೊತ್ತಾಗ್ತದೆ. ಸೊ ಈ ರೀತಿ ಬೇರುಗಳನ್ನೆಲ್ಲ ತಿಂದು ಹಾಕೋದ್ರಿಂದ ಮೊದಲನೇ ಹಂತದಲ್ಲಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಸೊ ನಂತರ ಮೇಲ್ಗಡೆ ಕಾಂಡ ಎಲೆಯೆಲ್ಲ ಉದುರಿಬಿಟ್ಟು ಇದಾಗ್ತದೆ. ಆಮೇಲೆ ನಟ್ಟು ಕಾಯಿ ಏನಾದ್ರು ಹಿಡಿದ್ರೆ ಕಾಯಿ ಉದುರಲಿಕ್ಕೆ ಪ್ರಾರಂಭ ಆಗ್ತವೆ. ಸೊ ಇದು ನೇರವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದು ಇಳುವರಿ ಮೇಲೆ ಗಣನೀಯ ಪ್ರಮಾಣದಲ್ಲಿ ಇದರ ಒಂದು ಪ್ರಭಾವ ಬೀರ್ತವೆ. ಸೊ ನಂತರ ಈ ಗೊಣ್ಣೆ ಹುಳುವಿನ ನಿಯಂತ್ರಣ ಮಾಡಲಿಕ್ಕೆ ನೀವು ಒಂದು ಸಮಗ್ರವಾದ ಒಂದು ನಿರ್ವಹಣೆ ಪದ್ಧತಿಯನ್ನು ನೀವು ಕೈಗೊಳ್ಳಬೇಕಾಗ್ತದೆ. ಸೊ ಇಲ್ಲಿ ಮೊದಲನೇ ಹಂತದಲ್ಲಿ ನೀವು ಪ್ರೌಢ ಹಂತದ ಕೀಟಗಳು ನೀವು ಎಲ್ಲೆಲ್ಲರೂ ಒಲ್ಲಬ್ಬ ಪಕ್ಕದಲ್ಲಿ ಏನಾದರೂ ಬೇವಿನ ಗಿಡಗಳಿದ್ರೆ ಇದೇ ಇದ್ದರೆ ಇವು ಮಣ್ಣಿಂದ ಏನು ಮೇಲ್ಗಡೆ ಇದು ಬರ್ತಲ್ಲ ಸಾಮಾನ್ಯ ಮುಂಗಾರು ಮಳೆ ಟೈಮಲ್ಲಿ ಆ ಹಂತದಲ್ಲಿ ನೀವು ಈ ಪ್ರೌಢ ಹಂತದ ಕೀಟಗಳನ್ನು ಆರಿಸಿಬಿಟ್ಟು ಸಾಯಿಸಬೇಕು. ಸೊ ನಂತರ ಯೂಶ್ವಲಿ ಸಾಯಂಕಾಲ ಟೈಮು 6 ಗಂಟೆಯಿಂದ 9 ಗಂಟೆ ಟೈಮು ಇದು ಒಂದು ಪ್ರೌಢ ಹಂತದ ಕೀಟಗಳನ್ನು ಕಲೆಕ್ಟ್ ಮಾಡಲಿಕ್ಕೆ. ಸಾಮಾನ್ಯವಾಗಿ ಒಂದ್ಸರಿ ಅವು ಮಣ್ಣಿನಿಂದ ಹೊರಬರಲಿಕ್ಕೆ ಪ್ರಾರಂಭವಾದರೆ ಮಳೆ ಆದ ತಕ್ಷಣ ಜೂನಿಂದ ಸೆಪ್ಟೆಂಬರ್ವರೆಗೂ ಕೂಡ ಅವು ಬರ್ತಾನೆ ಇರ್ತವೆ ಮಣ್ಣಿಂದ ಎದ್ದು ಬರ್ತಾ ಇರ್ತವೆ. ಬಂದು ನಿಮ್ಮ ತೋಟದ ಸುತ್ತಲಿಗೆ ಏನಾದರೂ ಬೇವಿನ ಗಿಡ ಇದ್ದರೆ ಅದ್ರ ಮೇಲೆ ಕುತ್ಕೊಂಡ್ಬಿಟ್ಟು ನಂತರ ಅಡಿಕೆ ಕೆಳಭಾಗದಲ್ಲಿ ಮಣ್ಣಿ ಸೇರಿ ತತ್ತಿಯನ್ನು ಇಟ್ಟು ತತ್ತಿಯಿಂದ ಹೊರಬಂದಂಥ ಕೀಟಗಳು ಮರಿಹುಳು ಅಡಿಕೆಯ ಬೇರನ್ನು ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತವೆ. ಸೊ ನಂತರ ಇದರ ಬಾಧೆಯನ್ನು ನೀವು ನಿಯಂತ್ರಣ ಮಾಡಲಿಕ್ಕೆ ಮತ್ತೇನು ಮಾಡ್ಬೇಕಂತಂದರೆ ಈ ಮೊದಲನೇ ಹಂತದಲ್ಲಿ ಕೀಟನಾಶಕಗಳಾದಂಥ ಕ್ಲೋರೋಪೆರಿಪಾಸ್ ಇರ್ಬೋದು ಅಥವಾ ಇಮಿಡಾಕ್ಲೋಪ್ರಿಡ್ ಇರ್ಬೋದು ಕ್ಲೋರಾಂಟ್ರಿನಿಲ್ಪ್ರೋರ್ ಕ್ಲೋರೋಪೆರಿಪಾಸ್ ಆದರೆ ಪ್ರತಿ ಲೀಟರ್ನಿಗೆ 2 ಮಿಲಿಲೀಟರ್ನಷ್ಟು ಇಮಿಡಾಕ್ಲೋಪ್ರಿಡ್ ಆದರೆ ಪ್ರತಿ ಲೀಟರ್ ನೀರಿಗೆ 0.5 ಮಿಲಿಲೀಟರ್ನಷ್ಟು ಕ್ಲೋರಾಂಟ್ರಿನಿಲ್ಪ್ರೋರ್ ಆದರೆ ಪ್ರತಿ ಲೀಟರ್ ನೀರಿಗೆ 0.2 ಮಿಲಿಲೀಟರ್ನಷ್ಟು ನೀವು ಸಿಂಪಡಣೆ ಮಾಡೋದ್ರಿಂದ ನೀವು ಮಣ್ಣಿಗೆ ಸೇರಿಸೋದ್ರಿಂದ ಇದರ ಬಾಧೆಯನ್ನು ಕಡಿಮೆ ಮಾಡ್ಬೋದು. ಈ ಮೊದಲನೇ ಹಂತದಲ್ಲಿ ಏನು ಹೇಳಿದ್ರೆ ಜುಲೈ ತಿಂಗಳಲ್ಲಿ ಮಾಡಬೇಕು. ಸೊ ನಂತರ ಎರಡನೇ ಅಪ್ಲಿಕೇಶನ್ ಅಂದರೆ ಎರಡನೇ ಹಂತದ ಅಪ್ಲಿಕೇಶನ್ನ ನೀವು ಮಣ್ಣಿಗೆ ಸೇರಿಸೋದು ಯಾವಾಗ ಅಂತಂದರೆ ನವಂಬರ್ ತಿಂಗಳಲ್ಲಿ. ಸೇಮ್ ಮೊದಲನೇ ಹಂತದಲ್ಲಿ ಏನು ತಿಳಿಸಿದೀವಲ್ಲ ಇಮಿಡಾಕ್ಲೋಪ್ರಿಡ್ದು ಕ್ಲೋರೋಪೆರಿಪಾಸ್ ಇರ್ಬೋದು ಅಥವಾ ಕ್ಲೋರಾಂಟ್ರಿನಿಲ್ಪ್ರೋಕೊರಾಜಿನ್ ಇರ್ಬೋದು ಸೇಮ್ ಮೊದಲನೇ ಹಂತದಲ್ಲಿ ತಿಳಿಸಿದ ಕೀಟನಾಶಕಗಳನ್ನೇ ಇಲ್ಲಿ ಎರಡನೇ ಹಂತದಲ್ಲಿ ಇದು ಮಾಡ್ಬೋದು. ಸೊ ನಂತರ ಕೆಲವೊಂದು ಈ ಬಯೋ ಏಜೆಂಟ್ಸ್ ಆದಂಥ ಈ ಮೆಟರೈಜಮ್ ಅನ್ಶೋಪ್ಲಿ ಇರ್ಬೋದು ಮೆಟರೈಜಮ್ ಅನ್ಶೋಪ್ಲಿ ಅಂತ ಒಂದು ಏನು ಅದನ್ನು ಪ್ರತಿ ಒಂದು ಗಿಡಕ್ಕೆ 20 ಗ್ರಾಮ್ ಕೊಟ್ಟೆ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಕೊಡ್ಬೋದು ಇಲ್ಲಾಂದರೆ ಹಾಗೇನು ಕೊಡ್ಬೋದು. ಮೆಟರೈಜಮ್ ಅನ್ಶೋಪ್ಲಿಯನ್ನು ಮಣ್ಣಿಗೆ ಸೇರಿಸ್ಬೇಕು ಕೊಟ್ಟೆ ಗೊಬ್ಬರ ಜೊತೆ. ಸೊ ಈ ರೀತಿ ಸೇರಿಸೋದ್ರಿಂದ ಸೊ ಅದು ಈ ಗೊಣ್ಣೆ ಹುಳುವನ್ನು ಬಾಧೆಯನ್ನು ನಾವು ಗಣನೀಯ ಪ್ರಮಾಣದಲ್ಲಿ ನಾವು ನಿಯಂತ್ರಣದಲ್ಲಿಡ್ಬೋದು. ಸೊ ಇವಿಷ್ಟು ಅಡಿಕೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಕೀಟಗಳು ಹಾಗೂ ಅವುಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ. ಸೊ ತಾವು ಹೇಳಿದ್ರೆ ಅಂದರೆ ಈ ವಾತಾವರಣದಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ಆಮೇಲೆ ಮಳೆ ಜಾಸ್ತಿ ಬಂದಾಗ ಇಂಥ ಒಂದು ಕೀಟಗಳ ಸಮಸ್ಯೆ ಆಗುತ್ತೆ ಅದನ್ನು ಹೇಗೆ ನಿರ್ವಹಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅಂದರೆ ಅಡಿಕೆ ಬೆಳೆದಂಥ ನಮ್ಮ ರೈತರು ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸ್ಬೋದೇನೋ ಅಂದರೆ ಇವು ಒಂದು ಬಿತ್ತನೆ ಸಮಯದಲ್ಲಿರ್ಬೋದು ಗೊಬ್ಬರ ಕೊಡೋಂಥ ಸಮಯದಲ್ಲಿರ್ಬೋದು ಈ ಕೀಟಗಳ ಒಂದು ಬಾಧೆ ಬರಲಾರ್ದಂಗೆ ಏನು ಮುಂಜಾಗ್ರತೆ ಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ? ಸೊ ಇಲ್ಲಿ ಅಡಿಕೆಯಲ್ಲಿ ಪ್ರಮುಖವಾಗಿ ಕೀಟಗಳ ನಿರ್ವಹಣೆ ಬಗ್ಗೆ ಇಷ್ಟೊತ್ತೇನು ನಾವು ಏನು ಚರ್ಚೆ ಮಾಡಿದ್ವಿ. ಸೊ ಇಲ್ಲಿ ನಾನು ಪ್ರಮುಖವಾಗಿ ರೈತರಿಗೆ ಕೆಲವೊಂದಿಷ್ಟು ಮುಂಜಾಗ್ರತಾ ಸಲಹೆಗಳನ್ನು ಕೊಡಲಿಕ್ಕೆ ಬಯಸ್ತೀನಿ. ಸೊ ಇಲ್ಲಿ ಸುಮಾರು 1-5 ವರ್ಷ ಅಡಿಕೆಯನ್ನ ನೀವು ನಾಟಿ ಮಾಡಿದ್ಮೇಲೆ ಒಣ ಪ್ರದೇಶದಲ್ಲಿ ಮೈಟ್ ನುಸಿ ಬಾಧೆ ಸಾಮಾನ್ಯವಾಗಿ ಕಂಡು ಬರ್ತದೆ ಡಿಸೆಂಬರ್ ಇಂದ ಮೇ ತಿಂಗಳವರೆಗೂ. ಸೊ ಆ ಹಂತದಲ್ಲಿ ನೀವು ಡಿಸೆಂಬರ್ ಎರಡನೇ ವಾರ ಅಥವಾ ಜನವರಿ ಮೊದಲನೇ ವಾರ ಅಥವಾ ಬಿಸಿಲು ಯಾವಾಗ ಏರ್ತಾ ಇರುತ್ತೆ ಸೊ ಆ ಟೈಮಲ್ಲಿ ನೀವು ಒಂದು ಯಾವ್ದಾದ್ರು ಒಂದು ನುಸಿನಾಶಕ ಕೀಟನಾಶಕವನ್ನು ಸಿಂಪಡಣೆ ಮಾಡೋದ್ರಿಂದ ಇದನ್ನ ಮೊದಲನೇ ಹಂತದಲ್ಲಿ ಇದರ ಒಂದು ಬಾಧೆಯನ್ನು ನೀವು ನಿಯಂತ್ರಣದಲ್ಲಿ ಇಡಬಹುದು. ಸೊ ನಂತರ ಈ ಮಳೆ ಎಲ್ಲೆಲ್ಲಿ ಜಾಸ್ತಿ ಆಗುತ್ತಾರೆ ಗೊಣೆ ಹುಳಿನ ಬಾಧೆ ಇದ್ದಲ್ಲಿ ನೀವು ಜೂನ್ ತಿಂಗಳಲ್ಲಿ ಅವುಗಳು ಮರಿ ಪ್ರೌಢ ಹಂತದ ಕೀಟಗಳು ಮಣ್ಣಿನಿಂದ ಮೇಲ್ಗಡೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಸೊ ಆ ಹಂತದಲ್ಲಿ ನೀವು ನಿಮ್ಮ ತೋಟದ ಸುತ್ತಲಿಗೂ ಏನಾದರೂ ಬೇವಿನ ಗಿಡಗಳು ಈ ಥರ ಏನಾದರೂ ಇದ್ದರೆ ಸೊ ಅದರ ಮೇಲೆ ಬಂದು ಅವು ಕೂತ್ಕೊಂಡ್ಬಿಟ್ಟು ಮತ್ತೆ ಅಡಿಕೆ ಕೆಳಭಾಗದಲ್ಲಿ ಇದು ಮಾಡ್ತಾರೆ. ಸೊ ಅಂಥ ಟೈಮಲ್ಲಿ ನೀವು ಸಾಯಂಕಾಲ ಹೊತ್ತು ಕೆಳಗಡೆ ಸ್ವಲ್ಪ ಬೆಂಕಿ ಹಾಕೋದ್ರಿಂದ ಲೈಟಿಗೆ ಬೆಳಕಿಗೆ ಆಕರ್ಷಣೆ ಆಗಿ ಆ ಕೀಟಗಳೆಲ್ಲ ಅದರ ಮೇಲೆ ಬಿದ್ದು ಸತ್ತೋಗ್ತವೆ ಮತ್ತು ಕೆಳಗಡೆ ಬೀಳಿದ್ಮೇಲೆ ಅವನ್ನ ನೀವು ಆರಿಸಿ ಸಾಯಿಸ್ಬೋದು. ಸೊ ನಂತರ ಯಾವುದೇ ಒಂದು ಬಾಧೆ ನೀವು ಪ್ರಾರಂಭವಾದ ತಕ್ಷಣ ಅದನ್ನು ರೋಗನೋ ಕೀಟನೋ ಅನ್ನೋದು ಕೆಲವು ಗೊತ್ತಿರಲ್ಲ. ಸೊ ಅದನ್ನು ನೀವು ಸಮೀಪದ ಯಾವುದಾದ್ರು ರೈತ ಸಂಪರ್ಕ ಕೇಂದ್ರ ಇರ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಅಥವಾ ಯಾವುದೇ ನಮ್ಮ ವಿಶ್ವವಿದ್ಯಾಲಯಗಳು ಯಾವುದೇ ಒಂದು ಸಂಶೋಧನಾ ಕೇಂದ್ರಗಳು ಅಲ್ಲಿ ಸಂಬಂಧಪಟ್ಟಂಥ ವಿಜ್ಞಾನಿಗಳನ್ನು ಸಂಪರ್ಕಿಸಿ ನೀವು ಅದರ ಬಗ್ಗೆ ಮಾಹಿತಿಯನ್ನು ತಗೊಂಡು ಮುಂಜಾಗ್ರತವಾಗಿ ಯಾವುದೋ ಒಂದು ಕೀಟನಾಶಕ ಬಳಸೋದಿರ್ಬೋದು ಅಥವಾ ಯಾವುದೋ ಒಂದು ಯಾಂತ್ರೀಕೃತ ವಿಧಾನ ಇರ್ಬೋದು ಅವನ್ನ ನೀವು ಸರಿಯಾದ ಸಮಯದಲ್ಲಿ ಮಾಡಿದಲ್ಲಿ ನೀವು ಇದರ ಎಲ್ಲ ಕೀಟಗಳ ಬಾಧೆಯನ್ನು ನೀವು ನಿಯಂತ್ರಣದಲ್ಲಿ ಇಡಬಹುದು. ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ ನಮ್ಮ ಅಡಿಕೆ ಬೆಳೆಯುವಂಥ ರೈತರಿಗೆ ಇದರಿಂದ ಸಾಕಷ್ಟು ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಅಡಿಕೆಗೆ ಅಲ್ಲೇ ಬರುವಂಥ ಕೀಟಗಳು ಮತ್ತು ಅವುಗಳು ಹೀಗೆ ನಿರ್ವಹಣೆ ಮಾಡೋದು ಅದಕ್ಕಿಂತ ಮುಖ್ಯವಾಗಿ ಬರಲಾರ್ದಂಗೆ ಯಾವ ರೀತಿ ಒಂದು ಮುಂಜಾಗ್ರತೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಅಡಿಕೆ ಬೆಳೆಯಲ್ಲಿ ಬರುವ ಪ್ರಮುಖ ಕೀಟಗಳು ಹಾಗೂ ಅವುಗಳ ನಿರ್ವಹಣೆ ಕ್ರಮಗಳ ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗಣೇಶ್ ಹಾಲಿಕಟ್ಟಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿಸಿ ದಣ್ಣ. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ನ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೆ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೋತೀನಿ. 8 7 8 7 0 0 0 0 0 1 4 2 4 2 ಇರು ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8 7 0 0 0 1 4 2 4 2 ಅಷ್ಟೇ ಸುಲಭ. ಈಗ ಹೈನುಗಾರಿಕೆಯಲ್ಲಿ ರಾಸುಗಳಿಗೆ ಸಮತೋಲನ ಆಹಾರ ಪೂರೈಕೆ ಕುರಿತು ದಾವಣಗೆರೆಯ ICAR ತಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಷಯ ತಜ್ಞರಾದ ಡಾಕ್ಟರ್ ಜಿಕೆ ಜಯದೇವಪ್ಪ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ಕೃಷಿಕ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ರಾಸುಗಳಿಗೆ ಸಮತೋಲನ ಆಹಾರದ ಪೂರೈಕೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ತಿಳಿಸ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ದಾವಣಗೆರೆಯ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಷಯ ತಜ್ಞರಾದಂತಹ ಡಾಕ್ಟರ್ ಜಿ ಕೆ ಜಯದೇವಪ್ಪ ಅವರು. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್, ಇವತ್ತು ಈಗ ಸಾಕಷ್ಟು ನಮ್ಮ ಭಾಗದಲ್ಲಿ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ, ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಆಹಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡ್ಬೇಕಂತಂದ್ರೆ ಸಮತೋಲನವಾಗಿ ಆಹಾರದ ಒಂದು ಪೂರೈಕೆ ಯಾವ ರೀತಿ ಮಾಡಬೇಕು? ರೈತ ಬಾಂಧವರು ಸಾಕಷ್ಟು ಜನ ಹೈನುಗಾರಿಕೆಯ ನಮ್ಮ ಉದ್ಯೋಗವನ್ನು ರೂಢಿಸ್ಕೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಹೆಚ್ಚು ಹಾಲು ಕರಿತಕ್ಕಂಥ ರಾಸುಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ವಿಚಾರದಲ್ಲಿ ರೈತರು ತುಂಬ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾನು ಅವರಿಗೆ ಅನೇಕ ಸಲಹೆ ಸೂಚನೆಗಳನ್ನು ಇವತ್ತು ನೀಡಲಿಕ್ಕೆ ನನಗೆ ತುಂಬ ಹರ್ಷವಾಗ್ತಾ ಇದೆ. ಮೊದಲನೇದಾಗಿ ಹೇಳೋದಾದರೆ ಹೈನುಗಾರಿಕೆ ಅಂತಂದರೆ ಇದು ಹಾಲನ್ನು ಪಡೆಯಲಿಕ್ಕೋಸ್ಕರವಾಗಿ ಮಾಡ್ತಕ್ಕಂಥ ಒಂದು ಉದ್ಯೋಗವಾಗಿರೋದ್ರಿಂದ ಹೆಚ್ಚು ಹಾಲು ಉತ್ಪಾದನೆಯನ್ನು ತಗೊಳ್ಳೋದು ರೈತರ ಒಂದು ಜವಾಬ್ದಾರಿ ಆಗಿರ್ತದೆ. ಈ ನಿಟ್ಟಿನಲ್ಲಿ ಅವರು ಉತ್ತಮವಾದ ತಳಿಗಳನ್ನು ತಗೊಂಡು ಅವುಗಳನ್ನು ನಿರ್ವಹಣೆಯಲ್ಲಿ ತುಂಬ ಎಡುತ್ತಾ ಇದ್ದಾರೆ. ಆ ಕಾರಣದಿಂದಾಗಿ ನಾನು ಇವತ್ತು ಅವರಿಗೆ ಆಹಾರದ ನಿರ್ವಹಣೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ. ಹೈನುಗಾರಿಕೆಯನ್ನು ಲಾಭದಾಯಕವಾಗಿ ನಡೆಸ್ಕೋಬೇಕು ಅಂದರೆ ಐದು ಮುಖ್ಯವಾಗಿರ್ತಕ್ಕಂಥ ಸೂತ್ರಗಳಿವೆ. ಅದರಲ್ಲಿ ಮುಖ್ಯವಾಗಿ ಒಂದು ತಳಿಗಳು ಮತ್ತು ಅವುಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಅವುಗಳಿಗೆ ಉತ್ತಮವಾದಂಥ ವಸತಿ ಮತ್ತು ಅವುಗಳ ವೈಜ್ಞಾನಿಕ ನಿರ್ವಹಣೆ ಎರಡನೇ ವಿಷಯ. ಮೂರನೇದಾಗಿ ಸಮತೋಲನ ಆಹಾರ ಪೂರೈಕೆ. ನಾಲ್ಕನೆಯ ವಿಚಾರ ಅಂತಂದರೆ ಅವುಗಳಿಗೆ ರೋಗ ರುಜಿನಗಳು ಅಥವಾ ಶತ್ರುಗಳಿಂದ ರಕ್ಷಣೆ ಕೊಡತಕ್ಕಂಥದ್ದು. ನಂತರ ಉತ್ತಮವಾದ ಮಾರುಕಟ್ಟೆ ಸೌಲಭ್ಯವನ್ನು ಒದಗಿಸ್ತವೆ. ಈ ಐದು ವಿಷಯಗಳು ಇವುಗಳು ಸೂತ್ರಗಳು. ಈ ಸೂತ್ರಗಳಲ್ಲಿ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿರತಕ್ಕಂಥದ್ದು ಸಮತೋಲನ ಆಹಾರ ಪೂರೈಕೆ. ಕಾರಣ ಇಷ್ಟೇ, ಇದು ನಮ್ಮ ಹೈನುಗಾರರು ಹೈನುಗಾರಿಕೆಯಲ್ಲಿ ಹೆಚ್ಚಿನ ಲಾಭ ಪಡ್ಕೋಬೇಕು ಅಂತಂದರೆ ಈ ವಿಷಯದಲ್ಲಿ ಮಾತ್ರ ಸಾಧ್ಯತೆ ಇದೆ. ಏಕೆಂದರೆ ಅವರು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಸಮತೋಲನ ಆಹಾರ ಪೂರೈಕೆ ಮಾಡ್ತಕ್ಕಂಥ ವಿಷಯಕ್ಕೆ ಹೆಚ್ಚಿಗೆ ಗಮನ ಕೊಡಬೇಕು. ಬೇರೊಂದು ವಿಷಯ, ಉದಾಹರಣೆಗೆ ಹಸುಗಳನ್ನು ತಗೊಳ್ಳೋದಾಗಲಿ, ಅವುಗಳ ನಿರ್ವಹಣೆ ವೆಚ್ಚ ಆಗಲಿ, ಅವೆಲ್ಲವೂ ಆದಷ್ಟು ಒಂದೇ ಸಮನಾಗಿರ್ತವೆ. ಆದರೆ ಹೆಚ್ಚಿನ ಲಾಭ ಪಡಿಬೇಕು ಅಂತಂದರೆ ಅವರು ಆಹಾರ ಖರ್ಚಿನಲ್ಲಿ ಕಡಿಮೆ ಮಾಡ್ತಕ್ಕಂಥದ್ದೇ ಅವರಿಗೆ ಒಂದು ಉಳಿದಿರತಕ್ಕಂಥ ಮಾರ್ಗೋಪಾಯ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಸುಮಾರು ಈ ಉದ್ಯೋಗದಲ್ಲಿ 70% ಹೆಚ್ಚು ಖರ್ಚು ಆಹಾರ ಪೂರೈಕೆಗೆ ಹೋಗ್ತಾ ಇರತಕ್ಕಂಥ ಆಗಿರೋದ್ರಿಂದ ರೈತರುಗಳು ಉತ್ತಮವಾಗಿರತಕ್ಕಂಥ ಆಹಾರವನ್ನು ಕಡಿಮೆ ಖರ್ಚಿನಲ್ಲಿ ಪೂರೈಸಿರುವ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾನು ಮುಖ್ಯವಾಗಿ ರೈತರಿಗೆ ಸಲಹೆ ನೀಡಬೇಕು ಅಂತ ವಿಷಯ ಅಂದರೆ, ರೈತ ಬಾಂಧವರು ಹಸಿರು ಮೇವುಗಳನ್ನು ಸ್ವಂತವಾಗಿ ವಿವಿಧ ತಳಿಗಳನ್ನು ಹಸಿರು ಮೇವುಗಳು, ಅದರಲ್ಲೂ ಮುಖ್ಯವಾಗಿ ಏಕದಳ ಧಾನ್ಯದ ಮೇವುಗಳನ್ನು ಮತ್ತು ದ್ವಿದಳ ಧಾನ್ಯದ ಮೇವುಗಳನ್ನು ಯಥೇಚ್ಛವಾಗಿ ಬೆಳ್ಕೋಬೇಕು. ಇದರ ಜೊತೆಗೆ ಕಡಿಮೆ ಪ್ರಮಾಣದಲ್ಲಿ ಅಂದರೆ ದಾಣಿ ಮಿಶ್ರಣವನ್ನು, ಕಾರಣ ಇಷ್ಟೇ, ಇವತ್ತು ದಾಣಿ ಮಿಶ್ರಣ ಸಾಕಷ್ಟು ಖರ್ಚಾಗುತ್ತೆ. ಹಸಿರು ಮೇವುಗಳಿಂದಲೇ ರಾಸುಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ನಾವು ಸ್ವಂತವಾಗಿ ಬೆಳೆದು ಒದಗಿಸೋದ್ರಿಂದ ಏನಾಗುತ್ತೆ ಅಂದರೆ ಆ ದಾಣಿ ಮಿಶ್ರಣದ ಮೇವಿನ ಖರ್ಚು ಕಡಿಮೆಯಾಗಿ ರೈತರಿಗೆ ಲಾಭ ಆಗ್ತದೆ. ಇದಲ್ಲದೆ ಇನ್ನೂ ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಹಸಿರು ಮೇವುಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡೋದರಿಂದ ಹಸುವಿನ ಆರೋಗ್ಯದ ದೃಷ್ಟಿಯಿಂದಲೂ ಹಾಲಿನ ಗುಣಮಟ್ಟದ ಉತ್ಪಾದನೆಯ ದೃಷ್ಟಿಯಿಂದಲೂ ರೈತರಿಗೆ ಇದು ಲಾಭದಾಯಕ ಅಂತ ಅನಿಸುತ್ತೆ ಮತ್ತು ಇದು ವೈಜ್ಞಾನಿಕವಾದಂಥ ಒಂದು ವಿಷಯ. ಸರ್, ಈಗ ಸಾಕಷ್ಟು ನಮ್ಮ ಕೃಷಿಕರು ಇವತ್ತು ಹೈನುಗಾರಿಕೆ ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲರೂ ಸಹ ಈ ನೀರಾವರಿ ಮಾಡಿ ಹಸಿರು ಮೇವು ಬೆಳ್ಕೊಳ್ಳೋಕ್ಕಾಗಲ್ಲ ಅಂತಂದರೆ, ಈಗ ಸಾಕಷ್ಟು ಜನ ಇವತ್ತು ಖುಷ್ಕಿ ಭೂಮಿಯಲ್ಲಿ ಬೆಳೆದಂಥ ಮೇವುಗಳನ್ನೆಲ್ಲ ಕೂಡಿಟ್ಟು ಅವನ್ನೆಲ್ಲ ಬಳಸಿಕೊಂಡು ಹೈನುಗಾರಿಕೆಯನ್ನು ಮಾಡುವಂಥ ಒಂದು ಪ್ರಸಂಗವನ್ನು ನಾವು ನೋಡಿದ್ದೀವಿ. ಈಗ ನೀರಾವರಿ ಇಲ್ಲದೇ ಇರತಕ್ಕಂಥ ನಮ್ಮ ಕೃಷಿಕರು ಇವತ್ತು ಹೈನುಗಾರಿಕೆ ಮಾಡಬೇಕಂತಂದರೆ ಅಂದರೆ ಅವರು ಯಾವ ರೀತಿಯಾದಂಥ ಮೇವುಗಳನ್ನು ಹೈನುಗಾರಿಕೆಯಲ್ಲಿ ಬಳಸ್ಬೋದು ಅಂತ ಹೇಳ್ತೀರಾ? ಈ ವಿಚಾರವಾಗಿ ತಮಗೆ ಹೇಳಬೇಕು ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಅನೇಕ ಮೇವಿನ ತಳಿಗಳು ಕಡಿಮೆ ನೀರಿನಲ್ಲಿ ಬೆಳೀತಕ್ಕಂಥ ಅಂದರೆ ಬರ ನಿರೋಧಕ ಮೇವಿನ ತಳಿಗಳು ಸಹ ಸಾಕಷ್ಟು ಬಂದಿದ್ದಾವೆ. ಅದರಲ್ಲಿ ಮುಖ್ಯವಾಗಿ COFS-31 ಅಂತ ಒಂದು ತಳಿ ಬಂದಿದೆ. ಇದು ಬಹು ಕಟಾವಿನ ಮೇವು ಮತ್ತು ಕಡಿಮೆ ನೀರು ಇರ್ತಕ್ಕಂಥ ಸ್ಥಳಗಳಲ್ಲೂ ಸಹ ಬೆಳೆಯಬಹುದು. ಇದಲ್ಲದೆ ರೈತರಿಗೆ ಇನ್ನೂ ಅನೇಕ ಮಾಹಿತಿಗಳಿದೆ. ಅಂದರೆ ಜಲಕೃಷಿ ಮೇವು ಅಂತ ಹೇಳ್ತಾರೆ, ಹೈಡ್ರೋಫೋನಿಕ್ಸ್ ಅಂತ. ಟ್ರೇ ಒಳಗಡೆ ರೈತ ಬಾಂಧವರು ಮೆಕ್ಕೆಜೋಳವನ್ನು ಬಳಸ್ಕೊಂಡು ಕಡಿಮೆ ನೀರಿನಲ್ಲಿ ಮೇವನ್ನು ಬೆಳೆಯಲಿಕ್ಕೆ ಅವಕಾಶ ಇದೆ. ಸೊ ಉದಾಹರಣೆಗೆ, ಈ ಒಂದು ಹಸುವಿಗೆ 8 ಟ್ರೇಗಳನ್ನು ನಾವು ಖರೀದಿ ಮಾಡಿ ಆ 8 ಟ್ರೇಗಳಲ್ಲಿ ಒಂದೊಂದು ಟ್ರೇ ಒಳಗಡೆ 1 ಕೆಜಿ ಮೆಕ್ಕೆಜೋಳವನ್ನು ನಾವು ಇಟ್ಟುಬಿಟ್ಟು ಕಡಿಮೆ ನೀರಿನಲ್ಲಿ, ಉದಾಹರಣೆಗೆ 1 ಕೆಜಿ ಮೆಕ್ಕೆಜೋಳಕ್ಕೆ ಸುಮಾರು 1/4 ಲೀಟ್ರು ಅಥವಾ 1/4 ಲೀಟ್ರ್ನಷ್ಟು ನೀರಿದ್ದರೆ ಸಾಕು. ಈ ರೀತಿ ನಾವು ನೀರನ್ನು ನಾವು ಪ್ರತಿ ದಿವಸ ಸಿಂಪಡಣೆ ಮಾಡಿಕೊಂಡು ಜಲಕೃಷಿ ಮೇವನ್ನು ಬೆಳೀಲಿಕ್ಕೆ ಅವಕಾಶ ಇದೆ. ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ವರದಾನ ಅಂತಂದರೆ ಈ ಅಜೋಲಾ ಬೆಳವಣೆ. ಈಗ ಅಜೋಲಾ ನೀರಿನ ಮೇಲೆ ಬೆಳೆದರೂ ಸಹ ಅದಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರೋದಿಲ್ಲ. ಅವುಗಳಿಗೆ ನಿಗದಿತವಾಗಿರ್ತಕ್ಕಂಥ ನಾವು ತೊಟ್ಟಿಗಳನ್ನು ನಿರ್ಮಾಣ ಮಾಡಿಕೊಂಡು ಅಜೋಲಾವನ್ನು ಸಹ ನಾವು ಹಸಿರು ಮೇವಾಗಿ ಅದು ಒಂದು ಒಳ್ಳೆಯ ಆಹಾರ ಸೇರ್ಪಡೆಯಾಗಿ ನಾವು ಇವತ್ತು ಬಳಸಲಿಕ್ಕೆ ಅವಕಾಶ ಇದೆ. ರೈತ ಬಾಂಧವರಿಗೆ ಅನೇಕ ಈ ರೀತಿಯ ತಂತ್ರಜ್ಞಾನಗಳು ನಮ್ಮ ಕೇಂದ್ರದಲ್ಲಿ ಲಭ್ಯವಿದೆ. ಈಗ ಹೇಳಿದಾಗೆ ಬಹುಮುಖ್ಯವಾಗಿ ಜಲಕೃಷಿ ಮೇವು ಉತ್ಪಾದನೆ, ಅಜೋಲಾ ಉತ್ಪಾದನೆ, ಆಮೇಲೆ COFS-31 ಮೇವಿನ ತಳಿಗಳು ಇವೆಲ್ಲವೂ ಲಭ್ಯ ಇರೋದರಿಂದ ರೈತ ಬಾಂಧವರು ಬೇಸಿಗೆನಲ್ಲೂ ಸಹ ತಮ್ಮ ಹೈನುಗಾರ ರಾಸುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಸರ್, ಈಗ ನಮ್ಮ ಕೃಷಿಕರು ಈಗ ಹೈನುಗಾರಿಕೆ ಮಾಡ್ತಾಯಿದಾರಲ್ಲ ಅಂತವರು ಈಗ ಹಸಿಮೇವು ಇಲ್ಲದೆ ಅಂತಂದ್ರೆ ಈ ಹೈನುಗಾರಿಕೆ ಮಾಡಲು ಸಾಧ್ಯ ಇದೆಯಾ ಅಂತ ಹೇಳ್ತೀರಾ? ಹಸಿರು ಮೇವು ಇರೋದರಿಂದ ಏನು ಅನುಕೂಲ ರೈತ ಬಾಂಧವರಿಗೆ ಅಂತಂದ್ರೆ, ಹಸುವಿನ ಆರೋಗ್ಯದ ದೃಷ್ಟಿಯಿಂದ ಮತ್ತು ಕಡಿಮೆ ಖರ್ಚಿನಲ್ಲಿ ಉತ್ಪಾದನೆ ಹೆಚ್ಚು ಮಾಡೋ ದೃಷ್ಟಿಯಿಂದ ಹಸಿರು ಮೇವುಗಳು ಬೇಕಾಗುತ್ತದೆ. ಇಲ್ಲ ಅಂದರೂ ಸಹ ನಾವು ಈ ಒಣಮೇವಿನ ಲಭ್ಯತೆ ಇದ್ರೆ ಒಣಮೇವು ಮತ್ತು ದಾಣಿ ಮಿಶ್ರಣವನ್ನು ನಾವು ಬಳಸ್ಕೊಂಡು ಸಹ ಹೈನುಗಾರಿಕೆಯನ್ನು ಮಾಡ್ಬೋದು. ಆದರೆ ಏನಾಗುತ್ತೆ ಅಂತಂದರೆ ಖರ್ಚು, ಈಗ ದಾಣಿ ಮಿಶ್ರಣದ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಈಗ ಹಸಿರು ಮೇವುಗಳಲ್ಲಿ ತಾಜಾ ಪೋಷಕಾಂಶಗಳು ಹೆಚ್ಚಾಗಿ ಸಿಗೋದ್ರಿಂದ ತಿಂಡಿಯನ್ನು ನಾವು ಕಡಿಮೆ ಮಾಡ್ಕೋಬೋದು. ಹಾಗಾಗಿ ರೈತರಿಗೆ ಅದು ಲಾಭದಾಯಕ ಆಗುತ್ತೆ. ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲೂ ನಾವು ಏನಂದರೆ ಒಣಮೇವನ್ನೇ ಬಳಸ್ಕೊಂಡು, ಅಂದರೆ ಈ ಒಣಮೇವಿಗೆ ಇವತ್ತು ಅನೇಕ ತಂತ್ರಜ್ಞಾನಗಳು ಬಂದಿದ್ದಾವೆ. ಒಂದು ಒಣಮೇವನ್ನು ಪೌಷ್ಟೀಕರಣ ಮಾಡಿಕೊಂಡು ಅವುಗಳನ್ನು ರಾಸುಗಳಿಗೆ ನೀಡೋದ್ರಿಂದ ರಾಸುವಿನಲ್ಲಿ ಹಾಲಿನ ಉತ್ಪಾದನೆಯನ್ನು ಹೆಚ್ಚು ಮಾಡ್ಬೋದು, ಮತ್ತು ಅವುಗಳ ಒಣಮೇವಿನ ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡಲಿಕ್ಕೆ ಅನೇಕ ತಂತ್ರಜ್ಞಾನಗಳು ಇವತ್ತು ಲಭ್ಯ ಇದ್ದಾವೆ. ಈಗ ಬರೀ ನಾವು ಒಣಮೇವಿಗೆ ಅಷ್ಟೇ ಸೀಮಿತ ಆದರೆ ಈ ಒಂದು ಹೈನುಗಾರಿಕೆಯಲ್ಲಿ ಈಗ ಹಾಲಿನ ಇಳುವರಿ ಹೆಚ್ಚು ಪಡೆಯೋಕ್ಕಾಗಲ್ಲ. ಹಾಲಿನ ಇಳುವರಿ ನಮಗೆ ಕಡಿಮೆ ಆಯ್ತು ಅಂದರೆ ಅಲ್ಲಿ ನಮಗೆ ಆದಾಯನೂ ಕಡಿಮೆ ಆಗುತ್ತೆ ಅಂದ್ರೆ ತಪ್ಪಾಗಲಾರದು ಸರ್. ಯೂಶುವಲ್ ಆಗಿ ರೈತರುಗಳ ಕಂಪ್ಲೇಂಟ್ ಏನಪ್ಪಾ ಅಂತಂದ್ರೆ ಬೇಸಿಗೆ ಕಾಲದಲ್ಲಿ ಇಳುವರಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆದಾಗ್ಯೂ ಇವತ್ತಿನ ನಾನು ಈಗಾಗಲೇ ಹೇಳಿದಂಗೆ ಅಜೋಲ್ಲ ಹೈಡ್ರೋಫೋನಿಕ್ಸ್ ಅಂತ ಅಂದರೆ ಜಲಕೃಷಿ ಮೇವು, ಆಮೇಲೆ ಅದರ ಜೊತೆಗೆ ಒಣಮೇವನ್ನು ಪೌಷ್ಟೀಕರಣ ಮಾಡಿ ಕಡಿಮೆ ಪ್ರಮಾಣದ ದಾಣಿ ಮಿಶ್ರಣವನ್ನು ಬಳಸ್ಕೊಂಡು ಸಹ ಹೈನುಗಾರಿಕೆಯನ್ನು ರೈತರು ಮಾಡಲಿಕ್ಕೆ ಅವಕಾಶ ಇದೆ. ಸರ್, ಈಗ ನೀವು ಹೇಳಿದ್ರಿ ಪ್ರಾರಂಭದಲ್ಲಿ ಈಗ ಹೆಚ್ಚು ನಮಗೆ ಹೈನುಗಾರಿಕೆಯಲ್ಲಿ ಖರ್ಚು ಬರಬಾರ್ದಪ್ಪ ಅಂತಂದ್ರೆ ಹೈನುಗಾರಿಕೆ ಮಾಡುವಂತಹ ಕೃಷಿಕರು ಈಗ ಹಸಿಮೇವುಗಳನ್ನೆಲ್ಲ ಬೆಳ್ಕೊಂಡ್ರೆ ಈಗ ಹೊರಗಡೆಯಿಂದ ತರಂತ ಈಗ ಭೂಸ ಹಿಂಡಿ ಇವನ್ನೆಲ್ಲ ತರಂತವನ್ನ ಖರ್ಚು ನಾವು ಉಳಿತಾಯ ಮಾಡಬಹುದು ಅಂತ ಹೇಳಿದ್ರ. ಈಗ ಇನ್ನೊಂದು ನಿಟ್ಟಿನಲ್ಲಿ ನಾವು ಹೇಳ್ಬೇಕು ಅಂತಂದ್ರೆ ಈಗ ಹೊರಗಡೆಯಿಂದ ತರದ್ಕಿನ ನಮ್ಮ ಕೃಷಿಕರು ಈ ಹಿಂಡಿ ಭೂಸ ಪೇಣಿ ಇಂಥವನ್ನೆಲ್ಲ ಅಂದ್ರೆ ನಮ್ಮಲ್ಲೇ ಅಂದ್ರೆ ರೈತರು ಏನ್ ಬೆಳ್ಕೊಳ್ತಾರ, ಈಗ ರಾಗಿ ಬೆಳೀತಾರೆ, ಮೆಕ್ಕೆಜೋಳ ಬೆಳೀತಾರೆ, ಹುರುಳಿ ಬೆಳೀತಾರೆ, ಇಂಥ ಒಂದು ಬೆಳೆ ಬೆಳ್ಕೊಳ್ತಾರಲ್ಲ ಅಂತ ರೈತರು ಅಂದ್ರೆ ಅವಳಿಂದ ತಾವೇ ಯಾವ ರೀತಿ ಆಹಾರವನ್ನ ತಯಾರು ಮಾಡಿಕೊಳ್ಬಹುದು ಅಂತ ಹೇಳ್ತಾರೆ. ತುಂಬಾ ಒಳ್ಳೆಯ ಪ್ರಶ್ನೆ ಕೇಳಿದ್ರೆ, ಇದು ಸಾಧ್ಯತೆ ಇದೆ. ಏಕೆಂದ್ರೆ ಈಗ ಮನೆಯಲ್ಲೇ ದಾಣಿ ಮಿಶ್ರಣವನ್ನು ತಯಾರು ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಸಾಧಾರಣವಾಗಿ ರೈತ ಬಾಂಧವರು ತಮ್ಮ ಮನೆಯಲ್ಲೇ ಬೆಳೆದಿರತಕ್ಕಂಥ ಮೆಕ್ಕೆಜೋಳ ಆಗಲಿ, ಜೋಳ, ರಾಗಿ ಈ ಥರದ ಇವು ಧಾನ್ಯಗಳ ಗ್ರೂಪ್ ಆಗುತ್ತೆ. ಈಗ ನಾವು ಒಂದು ಸಮತೋಲನ ಆಹಾರವನ್ನು ತಯಾರು ಮಾಡ್ಕೊಳ್ಬೇಕು ಅಂತಂದರೆ ನಮಗೆ ಧಾನ್ಯಗಳು ಸಹ ಬೇಕು, ಹಿಂಡಿಗಳು ಬೇಕು, ಮತ್ತು ಭೂಸ ಬೇಕು. ಈಗ ಇವೆಲ್ಲವೂ ಕೃಷಿಯಿಂದ ಬರ್ತಕ್ಕಂಥ ತ್ಯಾಜ್ಯಗಳು. ಇವುಗಳನ್ನು ನಾವು ಈಗ ಕೆಲವು ವಸ್ತುಗಳು ಮನೆಯಲ್ಲೇ ಸಿಗ್ತವೆ, ಇನ್ನು ಕೆಲವು ವಸ್ತುಗಳನ್ನು ನಾವು ಖರೀದಿ ಮಾಡಿಕೊಂಡು ನಾವು ಸಮತೋಲನ ಆಹಾರವನ್ನು ಮನೆಯಲ್ಲೇ ತಯಾರು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಉದಾಹರಣೆಗೆ ಈಗ ದಾಣಿ ಮಿಶ್ರಣ ತಯಾರು ಮಾಡಬೇಕು ಅಂತಂದರೆ ಧಾನ್ಯಗಳನ್ನು ಸುಮಾರು 30%, ಆಮೇಲೆ ತೌಡುಗಳನ್ನು 35-40%, ಹಾಗೆಯೇ ಹಿಂಡಿಗಳನ್ನು 25-30%, ಇದರ ಜೊತೆಗೆ ಒಂದು 2 ಕೆಜಿ ಉಪ್ಪನ್ನು ಹಾಗೂ 3 ಕೆಜಿ ಖನಿಜ ಮಿಶ್ರಣವನ್ನು ನಾವು ಸೇರಿಸಿ 1 ಕ್ವಿಂಟಲ್ ಆಹಾರವನ್ನು ತಯಾರು ಮಾಡಿದರೆ ಇದು ಅತ್ಯಂತ ಸಮತೋಲನ ಆಹಾರ ಆಗುತ್ತೆ. ಮತ್ತು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಸ್ಪೆಸಿಫಿಕೇಷನ್ಸ್ ಅಂತಿರುತ್ತೆ, ಅದರ ಪ್ರಕಾರ ಇದು ಒಳ್ಳೆಯ ಸಮತೋಲನ ಆಹಾರವಾಗಿ ರಾಸುಗಳಿಗೆ ನೀಡ್ಬೋದು. ಈಗ ಸಾಕಷ್ಟು ನಮ್ಮ ಕೃಷಿಕರು ಅಂದರೆ ಈ ಒಂದು ಹಾಲು ಕೊಡುವಂಥ ಹಸುಗಳಿಗೆ ಆಗಿರ್ಬೋದು, ಎಮ್ಮೆಗಳಿಗೆ ಆಗಿರ್ಬೋದು, ಅಂದರೆ ಒಣಮೇವು ಅಂತಂದರೆ ಯಾವ ರೀತಿಯಾದಂಥ ಒಂದು ಒಣಮೇವುಗಳನ್ನ ಬಳಸಿದರೆ ಅಲ್ಪ ಮಟ್ಟಿಗೆ ಆದರೆ ನಾವು ಹಾಲಿನ ಇಳುವರಿ ಪಡಿಬೋದು ಅಂತ ಹೇಳ್ತೀರಾ? ಈಗ ಸಾಧಾರಣವಾಗಿ ಒಣಮೇವುಗಳಲ್ಲಿ ಸಾರಜನಕದ ಅಂಶ ತುಂಬ ಕಡಿಮೆ ಇರುತ್ತೆ. ಈ ನಿಟ್ಟಿನಲ್ಲಿ ನಾವು ರೈತ ಬಾಂಧವರಿಗೆ ಏನು ಹೇಳ್ತೀವಿ ಅಂತಂದರೆ, ಈ ಒಣಮೇವನ್ನು ನೀವು ಸುಮಾರು 1% ಯೂರಿಯಾ, ರಸಗೊಬ್ಬರವಾಗಿ ಬಳಸ್ತಕ್ಕಂಥ ಯೂರಿಯಾವನ್ನು ನಾವು ರಾಸುಗಳಿಗೆ ತಿನ್ನಲಿಕ್ಕೆ ಉಪಯೋಗಿಸ್ಬೋದು. ಇದನ್ನು 1% ಸೊಲ್ಯೂಷನ್ನ ನಾವು ಒಣಹುಲ್ಲು ಮೇಲೆ ಸಿಂಪರಣೆ ಮಾಡಿ ಅದನ್ನು ನಾವು ಇಮ್ಮಿಡಿಯೇಟ್ ಆಗಿ ಅಂದರೆ ತಕ್ಷಣವೂ ಸಹ ತಿನ್ನಿಸ್ಲಿಕ್ಕೆ ಅವಕಾಶ ಇದೆ. ಇಲ್ಲಾಂದರೆ ಅದನ್ನು ಸುಮಾರು 15-20 ದಿವಸ ಗಾಳಿ ಆಡದೇ ಇರತಕ್ಕಂಥ ಗುಂಡಿಗಳಲ್ಲಿ ಶೇಖರಣೆ ಮಾಡಿಟ್ಟು ನಂತರನೂ ಅವುಗಳಿಗೆ ತಿನ್ನಿಸೋದ್ರಿಂದ ಅನೇಕ ಅನುಕೂಲಗಳಿದ್ದಾವೆ. ಮುಖ್ಯವಾದ ಅಂಶ ಏನಪ್ಪ ಅಂತಂದ್ರೆ ಇಲ್ಲಿ ಒಣಮೇವುಗಳು ಸಾರಜನಕ ಕಡಿಮೆ ಇರತಕ್ಕಂಥ ಮೇವುಗಳಾಗಿರೋದ್ರಿಂದ ನಾವು ಯೂರಿಯಾ ಅಂದರೆ ಅವುಗಳಿಗೆ ಸೇರಿಸೋದ್ರಿಂದ ಪ್ರೋಟೀನ್ ಅಂಶ ಮೇವಿನಲ್ಲಿ ಜಾಸ್ತಿ ಆಗುತ್ತೆ. ಅದಲ್ಲದೆ ಈ ಒಣಮೇವಿನ ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ. ಯಾಕೆಂತಂದರೆ ಸಾರಜನಕ ಇಲ್ಲದೇ ಇದ್ದಾಗ ಈ ಒಣಮೇವು ದೇಹದ ಒಳಗಡೆ ಜೀರ್ಣಕ್ರಿಯೆ ಆಗೋದು ತುಂಬ ಕಡಿಮೆ. ಆ ನಿಟ್ಟಿನಲ್ಲಿ ಹೇಳೋದಾದರೆ ಈ ಯೂರಿಯಾವನ್ನು ಸಿಂಪರಣೆ ಮಾಡಿ ನಾವು ಪೌಷ್ಟೀಕರಣ ಮಾಡ್ಬೋದು. ಇವತ್ತಿನ ದಿನಮಾನದಲ್ಲಿ ಅನೇಕ ಪದ್ಧತಿಗಳು ಈ ಒಣಮೇವನ್ನು ಪೌಷ್ಟೀಕರಣ ಮಾಡಲಿಕ್ಕೆ ಬಂದಿದ್ದಾವೆ. ಇದರ ಜೊತೆಗೆ ಯೂರಿಯಾದ ಜೊತೆಗೆ ಬೇಕಿದ್ರೆ ನೀವು ಅಡುಗೆ ಉಪ್ಪನ್ನು ಸೇರಿಸ್ಕೋಬೋದು. ಈಗ ಕೆಲವು ತಂತ್ರಜ್ಞಾನ ಪ್ರಾಡಕ್ಟ್ಸ್ಗಳು ಸಹ ಬಂದಿದ್ದಾವೆ, ಅಂದರೆ ಟೆಕ್ನಾಲಜಿಕಲ್ ಪ್ರಾಡಕ್ಟ್ಸ್. ಉದಾಹರಣೆಗೆ ಎನ್ಝೈಮೆಕ್ಸ್ ಪೌಡರ್ ಅಂತ ಬಂದಿದೆ, ಒಂದು ವಿಟಮಿನ್ ಟಾನಿಕ್ಗಳು ಬಂದಿವೆ. ಇವುಗಳನ್ನು ಸಹ ನೀವು ಸಿಂಪರಣೆ ಒಣಮೇವುಗಳಿಗೆ ಮಾಡಿಕೊಂಡು ರಾಸುಗಳಿಗೆ ಕೊಟ್ಟಿದ್ದಾದರೆ ಅತ್ಯಂತ ಹೆಚ್ಚಿನ ಗುಣಮಟ್ಟದ ಹಾಲನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿಗೆ ಹಾಲನ್ನು ಉತ್ಪಾದನೆ ಮಾಡಲಿಕ್ಕೆ ಈ ಒಣಮೇವು ಪೌಷ್ಟೀಕರಣ ತುಂಬ ಸಹಾಯ ಮಾಡುತ್ತೆ. ಇವತ್ತು ಹೈನುಗಾರಿಕೆಯಲ್ಲಿ ಲಾಭ ತಗೊಳ್ಬೇಕಂತಂದ್ರೆ ಖರ್ಚು ಕಡಿಮೆ ಮಾಡಿಕೊಳ್ಬೇಕು. ಉದಾಹರಣೆಗೆ ಇವತ್ತು ನಮ್ಮ ದೇಶದಲ್ಲಿ ಸಮಸ್ಯೆ ಏನಿದೆ ಅಂತಂದ್ರೆ ಸಾಕಷ್ಟು ಹಾಲು ಉತ್ಪಾದನೆ ಆಗ್ತಾ ಇದೆ, ಆದರೆ ಹಾಲಿನ ಮಾರುಕಟ್ಟೆ ಆಗಲಿಲ್ಲ. ಯಾಕೆಂದರೆ ಇದಕ್ಕೆ ಗುಣಮಟ್ಟನೂ ಕಾರಣ ಇದೆ ಮತ್ತು ನಮ್ಮ ಉತ್ಪಾದನಾ ವೆಚ್ಚ ತುಂಬ ಜಾಸ್ತಿ ಆಗಿದೆ. ಇವತ್ತು ಪ್ರತಿಯೊಬ್ಬರು ರೈತರ ಉತ್ಪಾದನಾ ವೆಚ್ಚ ನೀವು ಲೆಕ್ಕ ಹಾಕ್ಕೊಂಡ್ರೆ 25-27 ರೂಪಾಯಿ ಒಂದು ಲೀಟರ್ ಹಾಲು ಉತ್ಪಾದನೆಗೆ ತಗಲ್ತಾ ಇದೆ. ಆದರೆ ವೈಜ್ಞಾನಿಕವಾಗಿ ರೈತರು ಹೈನುಗಾರಿಕೆ ಮಾಡಿದರೆ 12-13 ರೂಪಾಯಿಗಳಿಗೆ ಒಂದು ಲೀಟರ್ ಹಾಲು ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಇದೆ. ಈ ಒಂದು ನಿಟ್ಟಿನಲ್ಲಿ ರೈತ ಬಾಂಧವರು ಹೇಗೆ ತಮ್ಮ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಬೇಕು ಅನ್ನೋದ್ರ ಕಡೆಗೆ ಗಮನ ಹರಿಸಬೇಕು. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ತಂತ್ರಜ್ಞಾನ ಏನಪ್ಪ ಅಂದರೆ ಸಮತೋಲನ ಹಸಿರು ಮೇವುಗಳ ಬಳಕೆ, ಮನೆಯಲ್ಲೇ ತಯಾರು ಮಾಡಿದ ದಾಣಿ ಮಿಶ್ರಣಗಳನ್ನು ಬಳಕೆ, ಹಾಗೆ ಒಣಮೇವು ಪೌಷ್ಟೀಕರಣ ಮಾಡ್ತಕ್ಕಂಥದ್ದು, ಅಜೋಲಾವನ್ನು ಬಳಸ್ತಕ್ಕಂಥದ್ದು, ಜಲಕೃಷಿ ಮೇವು, ಇವೆಲ್ಲವೂ ತಂತ್ರಜ್ಞಾನಗಳೇ. ಅಂದರೆ ಸಮಗ್ರ ಹೈನುಗಾರಿಕೆಯ ಒಂದು ವಿಷಯ ಬಂದಾಗ ಈ ಎಲ್ಲ ತಂತ್ರಜ್ಞಾನಗಳನ್ನು ರೈತರು ಅಳವಡಿಸ್ಕೊಂಡು ಮಾಡಿದ್ದೆ ಆದರೆ ಹೈನುಗಾರಿಕೆ ಯಾವುದೇ ಕಾರಣಕ್ಕೂ ನಷ್ಟ ಆಗಲ್ಲ, ಇದು ಅತ್ಯಂತ ಲಾಭದಾಯಕವಾದಂಥ ಉದ್ಯಮ. ಸರ್, ಈಗೆಲ್ಲ ನಿಮ್ಮ ಒಂದು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನಮ್ಮ ಕೃಷಿಕರು ಏನಾದರೂ ತರಬೇತಿಗೆ ಬರಬಹುದು ಅಥವಾ ಯಾವುದಾದರೂ ಈ ಒಂದು ಪಶುಗೆ ಸಂಬಂಧಪಟ್ಟಂತೆ ಮಾಹಿತಿ ಕೇಳ್ಕೊಂಡು ಬರಬಹುದು ಅಂದರೆ ಇಲ್ಲಿ ಬಂದಂಥ ರೈತರಿಗೆ ನಿಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಿಂದ ಅಂದರೆ ಏನಾದರೂ ಸಿಮೆಗಳು ಬೆಳ್ಕೊಳಕ್ಕೆ ಏನಾದರೂ ಕೆಲವೊಂದು ಬೀಜಗಳನ್ನ ಕೊಡ್ತಾರೆ, ಆ ರೀತಿ ಏನಾದರೂ ನಿಮ್ಮಲ್ಲಿ ಸೌಲಭ್ಯ ಇದೆಯಾ? ಒಳ್ಳೆಯ ಪ್ರಶ್ನೆ ಕೇಳಿದರೆ, ನಮ್ಮ ಕೇಂದ್ರಕ್ಕೆ ಸಾಕಷ್ಟು ಜನ